ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಂಧುರೇ, ಇವತ್ತಿನ ಕಾರ್ಯಕ್ರಮ ಕೇಳತಕ್ಕಂಥ ನಮ್ಮೆಲ್ಲ ಆತ್ಮೀಯ ರೈತರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ದೇವದುರ್ಗ ತಾಲೂಕಿನ ಗಾಣದಾಳ್ ಗ್ರಾಮದ ಅಮರಯ್ಯ ಅವರ ದಾಳಿಂಬೆ ಬೇಸಾಯದ ಅನುಭವಗಳು ಹಾಗೂ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಯೋಜನೆ ಕುರಿತು ಮಾಹಿತಿ, ನಂತರ ಪೇಟೆ ಧಾರಣೆ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ರಾಜೋಳಿಯ ನಾಗೇಂದ್ರಪ್ಪ ಅವರ ಭೀಮಣ್ಣ ಮತ್ತು ಸಂಗಡಿಗರಿಂದ ಡೊಳಿನ ಪದವನ್ನು ಕೇಳಲಿದ್ದೀರಿ. ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಬನ್ನಿ ರೈತ ಬಂಧುರೇ, ಈಗ ಕೇಳೋಣ ದೇವದುರ್ಗ ತಾಲೂಕಿನ ಗಾಣದಾಳ್ ಗ್ರಾಮದ ಅಮರಯ್ಯ ಅವರ ದಾಳಿಂಬೆ ಬೇಸಾಯದ ಅನುಭವಗಳು. ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ಅಮರಯ್ಯ ಸ್ವಾಮಿ ಅಂತೇಳಿ, ಇವರು ದೇವದುರ್ಗ ತಾಲೂಕು ಗಾಣದಾಳ್ ಗ್ರಾಮದ ರೈತರು. 6 ಎಕರೆದಲ್ಲಿ ದಾಳಿಂಬೆಯನ್ನು ಹಚ್ಚಿದ್ದಾರೆ. ಈಗಾಗಲೇ 2 ಬೆಳೆಗಳನ್ನು ತಕ್ಕೊಂಡಿದ್ದಾರೆ. ದಾಳಿಂಬೆ ಯಾವ ರೀತಿ ಬರ್ತಾ ಇದೆ ಈ ಭಾಗದಲ್ಲಿ, ದೇವದುರ್ಗ ಭಾಗದಲ್ಲಿ ಇತ್ತೀಚೆಗೆ ತೋಟಗಾರಿಕೆ ಇಲಾಖೆಯಿಂದ ಹಣ್ಣಿನ ಬೆಳೆಗಳ ಕ್ಷೇತ್ರ ಸಹ ಜಾಸ್ತಿ ಆಗ್ತಾ ಇದೆ. ಇಲಾಖೆಯು ಸಹ ಹೆಚ್ಚೆಚ್ಚಾಗಿ ರೈತರಿಗೆ ಹಲವಾರು ಯೋಜನೆಗಳ ಮುಖಾಂತರ ಸಹಾಯವನ್ನು ಒದಗಿಸಿ ತೋಟಗಾರಿಕೆ ಕ್ಷೇತ್ರವನ್ನು ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಮರಯ್ಯ ಸ್ವಾಮಿ ಅವರು ಅವರ ದಾಳಿಂಬೆ ಬೇಸಾಯದ ಅನುಭವಗಳನ್ನು ಹಂಚ್ಕೋತಾ ಇದ್ದಾರೆ. ಅಮರಯ್ಯ ಸ್ವಾಮಿ ಅವರೇ, ದಾಳಿಂಬೆ ತಮ್ಮದು ಮಾಡಬೇಕು ಅಂತಕ್ಕಂಥ ವಿಚಾರ ಹೇಗೆ ಗೊತ್ತಾಯಿತು? ಯಾಕೆ ದಾಳಿಂಬೆಗೆ ಕೈ ಹಾಕಿದ್ರು ನೀವು? ನಮಸ್ಕಾರ ಸರ್, ನನ್ನ ಹೆಸರು ಅಮರಯ್ಯ ಸ್ವಾಮಿ, ತಂದೆ ಸಂಗಯ್ಯ ಸ್ವಾಮಿ, ಬುಂಕಲ್ದೊಡ್ಡಿ, ಸಾಕಿನ ಬುಂಕಲ್ದೊಡ್ಡಿ. ನಾವು ಗಾಣದಾಳ ಸೀಮಾದಲ್ಲಿ ಒಂದು 6 ಎಕರೆ ದಾಳಿಂಬೆ ಪ್ಲಾಂಟೇಷನ್ ಅನ್ನು ಮಾಡಿದ್ವಿ. 2016-17 ನಾವು ಪ್ಲಾಂಟೇಷನ್ ಅನ್ನು ಮಾಡಿದ್ವಿ. ತೋಟಗಾರಿಕೆಯವರ ಸಹಾಯ ತಗೊಳ್ಕೊಂಡು ನಾವು ಈ ಒಂದು ಬೆಳೆಯನ್ನು ಮಾಡಿದ್ದೇವೆ. ಅಲ್ಲಿಂದ ಹನಿ ನೀರಾವರಿ, ಆಮೇಲೆ ಪಪ್ಪಾಯಿ ಸಸಿಗೆ ಬರ್ತಕ್ಕಂತ MGNREG ಅಂದ್ರೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ, ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನಾವು ಮಾಡಿದ್ದೇವೆ. ಇದು ಯಾಕೆ ಮಾಡ್ಬೇಕಂತ ಅನಿಸ್ತಂತಂದ್ರೆ, ಇದು ಕಮರ್ಷಿಯಲ್ ಕ್ರಾಪು. ಆಮೇಲೆ ನಾವು ಸುತ್ತ ನಮ್ಮ ಇರ್ತಕ್ಕಂತ ರೈತರ ಒಂದು ಅನುಭವನ ತೆಗೆದುಕೊಂಡ್ಗೇಸಿಂದ ಆಮೇಲೆ ಅವ್ರಿಗೆ ಪ್ಲಾಟ್ಗಳನ್ನ ವಿಸಿಟ್ ಮಾಡಿ, ನಮ್ಮೂರಲ್ಲೇ ಸಿದ್ದಣ್ಣ ಉಗಾರತ್ ಒಬ್ರು ಮಾಡಿದ್ರು, ಅವರು ಒಂದು ಅನುಭವವನ್ನು ತೆಗೆದುಕೊಂಡು, ಆಮೇಲೆ ಧ್ರುವರಾಜ್ ಕುಲಕರ್ಣಿ ಅಂತ ಒಂದ್ಲಿಯಲ್ಲಿ ಇದ್ದಾರೆ, ಅವರೊಂದು ಸಹಾಯವನ್ನು ತೆಗೆದುಕೊಂಡ್ಗೇಸಿಂದ ಈ ಒಂದು ಇದನ್ನು ಮಾಡಿದ್ವಿ, ಪ್ಲಾಂಟೇಷನ್ ಮಾಡಿದ್ವಿ. 6 ಎಕರೆದಲ್ಲಿ ಎಷ್ಟು ಗಿಡಗಳು ಕುಂತಾವ ದಾಳಿಂಬೆ, ಏನೇನು ಪಪ್ಪಾಯ ಮತ್ತು ದಾಳಿಂಬೆ ಹಚ್ಚಿದ್ರೆ ಮೊದಲಿ? ಹಾ ಸರ್, ಪಪ್ಪಾಯ ಸಸಿ 4,000 ಚಿಲ್ಲರೆ ಕುಂತಿದ್ವಿ ಸರ್. ಕ್ಲೋಸ್ ಪ್ಲಾಂಟೇಷನ್ ಮಾಡಿದ್ವಿ ನಾವು, 7x8 ಅಂದ್ರೆ ಸಾಲಿಂದ ಸಾಲಿಗೆ 8 ಫೀಟ್ ಮಾಡಿದ್ವಿ, ಗಿಡದಿಂದ ಗಿಡಕ್ಕೆ 7 ಫೀಟ್ ಮಾಡಿದ್ವಿ ಸರ್. ಪ್ಲಾಂಟೇಷನ್ ಮಾಡಿದಾಗ 4,100 ಚಿಲ್ಲರೆ ಕುಂತಿದ್ವಿ ಸರ್, ಪಪ್ಪಾಯಿ ಮತ್ತೆ ದಾಳಿಂಬೆ. ಅಂತರ ಬೇಸಾಯ ಆಗಿಸಿಂದ ನಾವು ಪಪ್ಪಾಯನ್ನು ಮಾಡಿದ್ವಿ, ಮೇನ್ ಕ್ರಾಫ್ಟ್ ಆಗಿ ದಾಳಿಂಬೆಯನ್ನ ಮಾಡಿದ್ವಿ ಸರ್. ಈಗ 2020 ನಾವು ಒಂದು ಬೆಳೆ ದಾಳಿಂಬೆಯನ್ನು ತೆಗೆದುಕೊಂಡಿದ್ವಿ ಸರ್. ಆಮೇಲೆ 2022 ಈಗ ಮೊನ್ನೆ ಹೋದಂತ ಇದು ಡಿಸೆಂಬರ್ ಅಲ್ಲಿ 21 ಮತ್ತೊಂದು 2ನೇ ಬೆಳೆಯನ್ನು ತೆಗೆದಿದ್ದೀವಿ ಸರ್, ತಗೊಂಡಿದ್ವಿ ಸರ್. ಹೇಗೆ ತಾವು ನೀರಾವರಿ ಅನುಕೂಲತೆಯನ್ನು ಹೇಗೆ ಮಾಡ್ಕೊಂಡಿರಿ, ಇಲಾಖೆಯಿಂದ ಏನೇನು ಅನುಕೂಲತೆಗಳು ಪಡ್ಕೊಂಡಿರಿ ತೋಟಗಾರಿಕೆ ಇಲಾಖೆಯಿಂದ? ತೋಟಗಾರಿಕೆ ಇಲಾಖೆಯಿಂದ ನಾವು ಡ್ರಿಪ್ ಇರಿಗೇಷನ್ ಹನಿ ನೀರಾವರಿ ಸೌಲಭ್ಯವನ್ನು ಪಡ್ಕೊಂಡಿದ್ದೀವಿ ಸರ್. ಸುಮಾರು ಒಂದು 1.5 ಲಕ್ಷವರೆಗೆ ನಮ್ಗೆ ಹನಿ ನೀರಾವರಿಗೆ ನಮ್ಗೆ ಸಬ್ಸಿಡಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ಪ್ಲಾಸ್ಟಿಕ್ ಮಲ್ಚಿಂಗ್ ಸರ್, ಅಂದರೆ ಪ್ಲಾಸ್ಟಿಕ್ ಹೊದಿಕೆಯನ್ನು ನಾವು ಹಾಕಿದ್ವಿ ದಾಳಿಂಬೆಗೆ. ಆ ಒಂದು ಪ್ಲಾಸ್ಟಿಕ್ ಹೊದಿಕೆಗೂ ಕೂಡ ನಮಗೆ ಸಹಾಯಧನವನ್ನು ತೋಟಗಾರಿಕೆ ಇಲಾಖೆಯವರು ನೀಡಿದ್ದಾರೆ ಸರ್. ಸುಮಾರು ಒಂದು 30,000 ಸಹಾಯಧನವನ್ನು ನೀಡಿದ್ದಾರೆ ಸರ್. ಆಮೇಲೆ ಪ್ಯಾಕ್ ಹೌಸ್, ದಾಳಿಂಬೆಗೆ ಪ್ಯಾಕ್ ಹೌಸ್ ಅಂತ ನಮ್ಗೆ ಬಹಳ ಅವಶ್ಯಕವಾಗಿರುತ್ತೆ ಸರ್. ಯಾಕಂದ್ರೆ ನಾವು ಪ್ಯಾಕಿಂಗ್ ಮಾಡ್ತಕ್ಕಂತ ಸಂದರ್ಭದಲ್ಲಿ ನಮ್ಮ ಮಳೆ ಬರಲಿ ಅಥವಾ ಬಿಸಿಲು ಜಾಸ್ತಿ ಇರುತ್ತೆ, ಒಂದು ಸಣ್ಣ ರೈತರಿಗೆ ಏನಾಗ್ತದ್ರೆ ಅವ್ರಿಗೆ ಆ ಒಂದು ಸಾಮರ್ಥ್ಯ ಇರೋದಿಲ್ಲ, ಪ್ಯಾಕ್ ಹೌಸ್ ಮಾಡ್ಕೊಳ್ಳೋ ಸಾಮರ್ಥ್ಯ ಇರೋದಿಲ್ಲ ಅಂತ ಒಂದು ಸಣ್ಣ ಸಣ್ಣ ರೈತರಿಗೆ ಪ್ಯಾಕ್ ಹೌಸ್ ಮಾಡಿಕೊಡ್ತಾರೆ. ಸೊ ಆ ಪ್ಯಾಕ್ ಹೌಸ್ ನಿಂದ ತುಂಬ ನಮಗೆ ಸಹಾಯಕವಾಗಿದೆ. ಸುಮಾರು 2 ಲಕ್ಷ ರೂಪಾಯಿ ಸಹಾಯಧನವನ್ನು ನಮ್ಗೆ ಪ್ಯಾಕ್ ಹೌಸ್ಗೆ ಕೊಟ್ಟಿದ್ದಾರೆ ಸರ್. 2 ಲಕ್ಷ ರೂಪಾಯಿ ಸಹಾಯಧನವನ್ನು ಕೊಟ್ಟಿದ್ದಾರೆ. ಇನ್ನುಳಿದಂಥ ವೆಚ್ಚಗಳನ್ನು ನಾವು ಹಾಕೊಂಡ್ಗಿಸಿಂದ ಪ್ಯಾಕ್ ಹೌಸ್ನ ಮಾಡ್ಕೊಂಡಿದ್ದೀವಿ ಸರ್. ಈಗ ಹಚ್ಚಿ ಈಗ ಪಪ್ಪಾಯ ಅಂತರ ಬೆಳೆ ಮಾಡಿದ್ರಿ, ಪಪ್ಪಾಯ ಹೇಗೆ ಬಂತು ನಿಮ್ಮದು? ಪಪ್ಪಾಯಿ ಚೆನ್ನಾಗಿ ಬಂತು ಸರ್. ಇಳುವರಿ 6 ಎಕರೆಗೆ 300 ಟನ್ ಚಿಲ್ಡ್ರನ್ ತೆಗೆದಿದ್ದೀವಿ ಸರ್. ನಾವು ಎಕರೆಗೆ 50 ಟನ್ ಮೇಲೇನೆ ಬಂದಿದೆ. ಬಟ್ ಆ ಟೈಮಲ್ಲಿ 2018 ನೋಟ್ ಬ್ಯಾನ್ ಆದ ಕಾರಣ ನಮಗೆ ಸ್ವಲ್ಪ ಮಾರ್ಕೆಟ್ನಲ್ಲಿ ಬೆಲೆ ಸಿಗಲಿಲ್ಲ ಸರ್. ಹಾಗಾಗಿ ನಾವು ಸ್ವಲ್ಪ ಲಾಸ್ ಆದ್ವಿ. ಅದು ವರ್ಷ ಲಾಸ್ ಅಂದ್ರೆ ಏನು, ಲ್ಯಾಂಡ್ ಡೆವಲಪ್ಮೆಂಟ್ ಎಲ್ಲ ಸ್ಟಾರ್ಟಿಂಗ್ ಮಾಡಿರ್ತೀವಿ ಸರ್. ಲ್ಯಾಂಡ್ ಡೆವಲಪ್ಮೆಂಟು ಮತ್ತೆ ಆಮೇಲೆ ಈ ಬೆಳೆ ನಿರ್ವಹಣಾ ವೆಚ್ಚ ಎಲ್ಲ ಸೇರಿಸಿ ಜಾಸ್ತಿ ಆಗಿತ್ತು ಸರ್. 20-23 ಲಕ್ಷ ಆಗಿತ್ತು ಸರ್ ನಮಗೆ. ಅದರಲ್ಲಿ ನಮ್ಗೆ 18-18.5 ಲಕ್ಷ ಬಂತು ಸರ್. ಒಂದು 5-6 ಲಕ್ಷ ರೂಪಾಯಿ ನಮ್ಮ ಕೈಯಿಂದ ಹೋಯ್ತು ಸರ್. ಆ ವರ್ಷ 2ನೇ ವರ್ಷ ನಾವು ದಾಳಿಂಬೆಯನ್ನು ತೆಗೆದಿವಲ್ಲ ಸರ್, 2020 ನಮಗೆ 39 ಟನ್ ದಾಳಿಂಬೆ ಬೆಳೆದಿದ್ವಿ ಸರ್. ನಾವು 39 ಟನ್ 142 ರೂಪಾಯಿ ರೇಟ್ ಕೊಟ್ಟಿದ್ವಿ ಸರ್. ಒಳ್ಳೆ ರೇಟ್. ಹಾ, ಒಳ್ಳೆ ರೇಟ್ ಸರ್. 53,36,000 ರೂಪಾಯಿ ಹ್ಮ್ ಸರ್. ಆಮೇಲೆ 2021 ಮತ್ತೆ ನೆಕ್ಸ್ಟ್ ಇಯರ್ ಮತ್ತೆ ಜೂನ್ 1 ನಾವು ಇತ್ರಲ್ ಮಾಡಿದ್ವಿ 2ನೇ ಕ್ರಾಪ್ಗೆ ದಾಳಿಂಬೆ ತಕೊಳ್ಳೋದಕ್ಕೆ, ಹೂ ಹಣ್ಣಿಗೆ ಬಿಡೋದಕ್ಕೆ. ನಮಗೆ ಡಿಸೆಂಬರಲ್ಲಿ ಹಣ್ಣು ಬಂತು ಸರ್. ಡಿಸೆಂಬರ್ ಲಾಸ್ಟ್ ವೀಕಲ್ಲಿ ನಮಗೆ ಹಣ್ಣು ಬಂತು. 54 ಟನ್ ಬೆಳೆದಿದ್ದೀವಿ ಸರ್ ನಾವು ಲಾಸ್ಟ್ ಡಿಸೆಂಬರಲ್ಲಿ. 6 ಎಕರೆಯಲ್ಲಿ ಸರ್ ದಾಳಿಂಬೆ ಗಿಡ ಬಂದು ನಮ್ದು 3,000 ಇರೋದು ಸರ್. 3,000 ಗಿಡದಲ್ಲಿ ನಾವು 54 ಟನ್ ಬೆಳೆದ್ವಿ. ಈ ವರ್ಷನೂ ಕೂಡ ನಾವು 54 ಟನ್ ಹೇಗೆ ಸಿಕ್ತ ಧಾರಣೆ? ಧಾರಣೆ ಸರ 135 ರೂಪಾಯಿ ಟಾಪ್ ಕ್ವಾಲಿಟಿಗೆ ಸಿಕ್ತು ಸರ್. ಆಮೇಲೆ 100 ಚಿಲ್ಲರೆ ಒಂದು ಸೆಕೆಂಡ್ ಕ್ವಾಲಿಟಿ ಅಂತ ಇರುತ್ತೆ ಸರ್. ಅಂದ್ರೆ ಅಪ್ರಾಕ್ಸಿಮೇಟ್ ನಮಗೆ ಒಂದು 60 ಲ್ಯಾಕ್ ಆಯ್ತು ಸರ್ ಅದು. ಹ್ಮ್ ಸರ್, 2ನೇ ಬೆಳೆ ಸರ್ ಬಂದು ಒಂದು 23-24 ಲಕ್ಷ ಮಾಡಿದ್ವಿ ಸರ್. ಯಾಕಂತಂದ್ರೆ ವಿಪರೀತವಾದ ಅತಿವೃಷ್ಟಿಯಿಂದಾಗಿ ನಾವೀಗೆ ದಾಳಿಂಬೆ ಬೆಳೆಗೆ ಸಿಕ್ಕಾಪಟ್ಟೆ ಫಂಗಿಸೈಡ್ಸ್, ಫಂಗಲ್ ಡಿಸೀಸಸ್ ಬರ್ತಾವೆ ಸರ್. ಈ ಅಂತ್ರಕೋಸ್ ಆಗಿರ್ಬೋದು, ಆಲ್ಟರ್ನೇರಿಯಲ್ ಲೀಫ್ ಸ್ಪಾಟ್ ಆಗಿರ್ಬೋದು, ಫ್ರೂಟ್ ಸ್ಪಾಟ್ ಆಗಿರ್ಬೋದು, ಆಮೇಲೆ ಬ್ಯಾಕ್ಟೀರಿಯಲ್ ಬ್ಲೈಟ್ಸ್ ಆಗಿರ್ಬೋದು, ಆಮೇಲೆ ಹೊಸ ಈಗ ಅವು ಹೆಸರು ನಮಗೆ ಗೊತ್ತಿರಲಾರ್ದಂಥ ರೋಗಗಳು ಕೂಡ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಸರ್ ವಿಪರೀತವಾದ ಮಳೆಯಿಂದ. ಆ ಮಳೆ ಜೋರಾಗಿ ಬರೋದ್ರಿಂದ ಮತ್ತೆ ಅದು ಬ್ಯಾಕ್ಟೀರಿಯಲ್ ಬ್ಲೈಟ್ ಏನಾಗುತ್ತೆ ಸರ್, ಒಂದು ಜಾಗದಿಂದ ಇನ್ನೊಂದು ಕಡೆ ಜಾಗಕ್ಕೆ ಸ್ಪ್ರೆಡ್ ಆಗಕ್ಕೆ ಅದಕ್ಕೆ ಅವಕಾಶ ಮಾಡಿಕೊಡುತ್ತೆ ಸರ್. ಮಳೆ ನೀರು ಅದರ ಮೇಲೆ ಜಾರಿ ಬಿದ್ದು ಮತ್ತೆ ಇನ್ನೊಂದು ಎಲೆಗೆ ಜಾರಿ ಬಿತ್ತು ಅದಕ್ಕೂ ಕೂಡ ಸ್ಪ್ರೆಡ್ ಆಗುತ್ತೆ, ಎಂಟೈರ್ ಗಿಡಕ್ಕೆ ಬರುತ್ತೆ. ಆಮೇಲೆ ಫಂಗಲ್ ಡಿಸೀಸಸ್ ಹೆಂಗಿರ್ತಾವ ಅಂದ್ರೆ ಜಾಸ್ತಿ ಮಳೆ ಆಗೋದ್ರಿಂದ ಅದು ಸಂತಾನೋತ್ಪತ್ತಿ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಸರ್. ಹಾಗಾಗಿ ನಮಗೆ ನಿರ್ವಹಣಾ ವೆಚ್ಚ ಜಾಸ್ತಿ ಆಯ್ತು ಸರ್. ಈಗ ಕೂಲಿ ಆಳನೂ ಜಾಸ್ತಿ ಆಗಿದೆ ಸರ್. ಆಮೇಲೆ ಫರ್ಟಿಲೈಸರ್ಸ್ ರೇಟ್ನು ಕೂಡ ಮೋರ್ ದೆನ್ ನಾವು ಒಂದು 2-3 ವರ್ಷದ ಹಿಂದೆ ಕಂಪೇರ್ ಮಾಡಿದ್ರೆ ಮೋರ್ ದೆನ್ 30% ಜಾಸ್ತಿ ಆಗಿದೆ ಸರ್. ನಮಗೆ ಫಸ್ಟ್ ಸ್ಟಾರ್ಟಿಂಗ್ 1200 ರೂಪಾಯಿ ನಾವು DAP ತಗತ್ತಿದ್ವಿ, ಇವಾಗ 1550 ರೂಪಾಯಿ ಆಗಿದೆ ಸರ್. ಹಂಗಾಗಿ ನಿರ್ವಹಣಾ ವೆಚ್ಚನೂ ಕೂಡ ಜಾಸ್ತಿ ಆಗ್ತದೆ. ಅಪ್ರಾಕ್ಸಿಮೇಟ್ ಈಗ 1 ಎಕರೆಗೆ ಕ್ಲೋಸ್ ಪ್ಲಾಂಟೇಷನ್ ಮಾಡಿರೋದ್ರಿಂದ ನಮ್ಗೆ ಜಾಸ್ತಿ ಬರ್ತಾ ಇದೆ ಖರ್ಚು. ಕ್ಲೋಸ್ ಪ್ಲಾಂಟೇಷನ್ ಮುಂದೆ ಮಾಡ್ತಕ್ಕಂಥ ರೈತರು ಕ್ಲೋಸ್ ಪ್ಲಾಂಟೇಷನ್ ಮಾಡಬಾರ್ದು. ನಾವು ಇವಾಗೆಲ್ಲ ಹೊಸ ಡಿಸ್ಟೆನ್ಸ್ ಎಷ್ಟು ಇದೆ ಗಿಡದಿಂದ ಗಿಡಕ್ಕೆ? ಈಗ ಹೀಗಿರೋದು 8x7 ಐತಿ ಸರ್. ಸಾಲಿಂದ ಸಾಲಿಗೆ 8 ಗಿಡದಿಂದ ಗಿಡಕ್ಕೆ 7 ಮಾಡಿದೀವಿ ಸರ್. ಮಾಡಿದೀವಿ 6,000 ಗಿಡ ಕುಂತಿದೆ. ಅದು ಆಕ್ಚುಲಿ 4,000 ಗಿಡ ಕುಂದಬೇಕು. ನಾವು ಸ್ವಲ್ಪ ದಾರಿ ಗಿರಿ ಜಾಗ ಎಲ್ಲ ಬಿಟ್ಕೊಂಡು 3,000 ಗಿಡ ಕುಂದಿರ್ಸಿದೀವಿ ಸರ್. ಆಮೇಲೆ ಈಗ ನಾವು ಏನ್ ಮಾಡಿದ್ವಿ, ಹೊಸ ಒಂದು ಪ್ಲಾಂಟೇಷನ್ ಮಾಡ್ತಾ ಇದೀವಿ ಸರ್. ಇನ್ನೊಂದು 4 ಎಕರೆ ಗಣದಲ್ಲೆಲ್ಲ ಹಾಕೊಂಡಿದೀವಿ. ಮತ್ತೆ ಅದನ್ನ 12x8 ಮಾಡ್ತಾ ಇದ್ವಿ ಸರ್. ಅಂದ್ರೆ ಸಾಲಿಂದ ಸಾಲಿಗೆ 12, ಗಿಡದಿಂದ ಗಿಡಕ್ಕೆ 8 ಪ್ಲಾಂಟೇಷನ್ ಮಾಡೋದು ಅಂತ ಹೇಳಿಸಿಂದ ಪ್ಲಾನ್ ಮಾಡ್ತಾ ಇದೀವಿ ಸರ್. ಅದಕ್ಕೂ ಕೂಡ ನಾವು ಸರ್ಗೆ ರಿಕ್ವೆಸ್ಟ್ ಮಾಡಿದ್ವಿ, ಇದು ಹನಿ ನೀರಾವರಿ ತೋಟಗಾರಿಕೆ ಇಲಾಖೆಗೆ ಇದು ಮಾಡಿದ್ವಿ ಸರ್, ಡ್ರಿಪ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಗೈಡ್ಲೈನ್ಸ್ ಬಂದಿಲ್ಲ ಗೌರ್ಮೆಂಟ್ ಇಂದ. ಗೈಡ್ಲೈನ್ಸ್ ಬಂದ್ಮೇಲೆ ಅದನ್ನ ಸ್ಟಾರ್ಟ್ ಮಾಡ್ತೀವಿ ಸರ್ ವರ್ಕ್. ಇನ್ನೊಂದು ಮಂತ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಹೇಗೆ ನಿಮ್ದು ಸ್ವಂತ ಭೂಮಿನ ಅಥವಾ ಲೀಸ್ ತಗೊಂಡು ಮಾಡ್ತಾ ಇದ್ರೆ? ಲೀಸ್ ತಗೊಂಡು ಮಾಡ್ತಾ ಇದೀವಿ ಸರ್. ಸ್ವಂತ ಭೂಮಿ ನಮ್ದು ಆಕ್ಚುಲಿ ಬುಂಕಲ್ ದೊಡ್ಡಿಲಿ ಇರೋದು ಸರ್. ಅಲ್ಲಿ ನಮ್ದು ಬ್ಲಾಕ್ ಸಾಯಿಲ್ ಇದೆ ಸರ್. ಸ್ಟಾರ್ಟಿಂಗ್ 2015 ನಾವು ಬೋರ್ ಹಾಕ್ಸಿ ನೋಡಿದ್ವಿ ಎಲ್ಲೇ ಮಾಡ್ಬೇಕು ಏನಾದ್ರು ಮಾಡೋಣ ಅಂತ ಅನ್ಕೊಂಡಿದ್ವಿ. ಬಟ್ ಬೋರಿಗೆ ನೀರು ಬೀಳಿಲ್ಲ ಅಲ್ಲಿ. ಹಾಗಾಗಿ ನಾವೇನ್ ಮಾಡಿದ್ವಿ, ನೀರಿರ್ತಕ್ಕಂತ ಒಂದು ಪ್ರದೇಶಕ್ಕೆ ಬಂದ್ಗಿಸಿಂದ ನಾವು ಇಲ್ಲೊಂದು ಕೃಷಿಯನ್ನು ಕೈಗೊಂಡ್ವಿ ಸರ್. ಹೇಗೆ ಭೂಮಿ ತಮ್ದು? ಕೆಂಪು ಭೂಮಿ ಇದೆಯಾ ದಾಳಿಂಬೆದು? ದಾಳಿಂಬೆದು ಕೆಂಪು ಭೂಮಿ, ರೆಡ್ ಸಾಯಿಲ್ ಇರೋದು ಸರ್, ಕೆಂಪು ಭೂಮಿನೇ ಇದೆ ಸರ್. ಮತ್ತೆ ಲೀಸು ಖರ್ಚು ಲೀಸದು ಹೇಗೆ ಕೊಡ್ತಾ ಇದ್ದೀರಿ ಸರ್? ಎಕರೆಗೆ ನಾವು ಫಸ್ಟ್ ಸ್ಟಾರ್ಟಿಂಗ್ ಒಂದು 10-15 ಸಾವಿರ ಕೊಟ್ಟಿದ್ದೀವಿ ಸರ್, ಎರಡು ಹೊಲಗಳು ಹಾಕೊಂಡಿದ್ದೀವಿ ಸರ್. ಇವಾಗ 19,000 ಹಾಕೊಂಡಿದ್ದೀವಿ ಸರ್ ಎಕರೆಗೆ, 19,000-14 ಎಕರೆ. ಅಂದ್ರೆ ನೀರ್ಗೀರಿ ಎಲ್ಲ ಅವ್ರದೇನಾ? ಹಾ ಸರ್, ಬಾವಿ ಇದೆ ಸರ್, ಬೋರ್ ನಾವು ಹಾಕ್ಸಿದೀವಿ ಸರ್ ಒಂದೆರಡು, ಆಮೇಲೆ ಸ್ವಂತ ಟಿ ಸಿ ಇದೆ ಸರ್. ಚೆನ್ನಾಗಿದೆ ಸರ್ ಭೂಮಿ, ಚೆನ್ನಾಗಿದೆ. ಹ್ಞೂ ಸರ್. ಹೇಗೆ ಅನಿಸಿದೆ ದಾಳಿಂಬೆ ನಿಮಗೆ? ಭಾಳಷ್ಟು ಒಳ್ಳೊಳ್ಳೆ ಆದಾಯ, ಅದರಲ್ಲಿ ವಿಶೇಷವಾಗಿ ದೇವದುರ್ಗ ಲಿಂಗಸೂರು ಭಾಗದಲ್ಲಿ ರೈತರು ಕೋಟಿಗಟ್ಟಲೆ ದಾಳಿಂಬೆಯಲ್ಲಿ ಆದಾಯ ತೆಗೆದಾರೆ. ಅಷ್ಟೇ ಪರಿಶ್ರಮ ವಹಿಸ್ತೀವಿ, ಪರಿಶ್ರಮ ಇದೆ ಅಂತ ಹೇಳ್ತಿದ್ದಾರೆ. ನೀವು ಈಗ 2 ವರ್ಷದಿಂದ ನಿಮಗೆ ಅನುಭವ ಆಗ್ತದೆ, ಏನಿಸ್ತದೆ ದಾಳಿಂಬೆ ಬಗ್ಗೆ? ದಾಳಿಂಬೆದಲ್ಲಿ ನೋಡಿ ಸರ್, ಸಾಧಕ ಬಾಧಕ ಎರಡು ಇದೆ ಸರ್ ಇದರಲ್ಲಿ. ಈಗ ನಮಗೆ ಒಂದನೇದ ಏನಂದ್ರೆ ಸರ್, ಈಗ ವಿಪರೀತ ರೋಗಗಳು ಜಾಸ್ತಿ ಆಗಿಬಿಟ್ಟವು ಸರ್. ಬ್ಯಾಕ್ಟೀರಿಯಲ್ ಬ್ಲೈಟ್ಸ್ ಆಗಿರ್ಬೋದು, ಈ ಫಂಗಲ್ ಡಿಸೀಸಸ್, ಕೊಳೆ ರೋಗ ಅಂತ ಏನು ಹೇಳ್ತೀವಿ ಸರ್, ಅಂತ್ರಾಕ್ನೋಸು, ಕೊಳೆ ರೋಗಗಳು ಜಾಸ್ತಿ ಆಗಿದೆ. ರೈಟ್ ಟೈಮಿಗೆ ನಾವು ಮೇಂಟೆನೆನ್ಸ್ ತಗೋಬೇಕು ಸರ್, ರೈಟ್ ಟೈಮಿಗೆ ಸ್ಪ್ರೇಗಳನ್ನು ಮಾಡಬೇಕು. ಆಮೇಲೆ ಬ್ಯಾಕ್ಟೀರಿಯಲ್ ಬ್ಲೈಟ್ ಬಂದಿರತಕ್ಕಂತ ಈ ರೈತರು ಏನ್ ಮಾಡ್ಬೇಕಂದ್ರೆ ಸರ್, ಆಫ್ಟರ್ ಡಿಸೆಂಬರ್ ಸೆಪ್ಟೆಂಬರ್ ಅಂತ ಸೆಪ್ಟೆಂಬರ್ ಮೇಲೇನೆ ಹೋಗೋದು ಸೂಕ್ತ ಸರ್. ಯಾಕಂತಂದ್ರೆ ಅಕಸ್ಮಾತ್ ಸೆಪ್ಟೆಂಬರ್ ಒಳಗಡೆ ಮಳೆ ಜಾಸ್ತಿ ಇರುತ್ತೆ, ಜಾಸ್ತಿ ಇರೋದ್ರಿಂದ ಬ್ಯಾಕ್ಟೀರಿಯಲ್ ಬ್ಲೈಟ್ಸ್ ಅದ್ರದ ಒಂದು ಹಾವಳಿ ಜಾಸ್ತಿ ಇರುತ್ತೆ ಸರ್. ಏನೇ ನಾವು ಮುಂಜಾಗ್ರತಾ ಕ್ರಮ ಕೈಗೊಂಡ್ರು, ಏನೇ ನಾವು ಕೆಮಿಕಲ್ ಸ್ಪ್ರೇ ಮಾಡಿದ್ರು ಸರ್, ಈ ಪೆಸ್ಟಿಸೈಡ್ ಸ್ಪ್ರೇ ಮಾಡಿದ್ರು ಕೂಡ ಅದನ್ನ ಕಂಟ್ರೋಲ್ ಮಾಡಕ್ಕೆ ಕಷ್ಟ ಸಾಧ್ಯ ಸರ್. ಯಾಕಂತಂದ್ರೆ ನಮ್ಗೆ ವಾತಾವರಣ ಕೈ ಹಿಡಿದಾಗ ಮಳೆಗಾಲ ಕಡಿಮೆ ಆಗಿಸಿಂದ ನಾವು ಸ್ಪ್ರೇ ತಗೊಂಡ್ರೆ ಕಂಟ್ರೋಲ್ ಅಲ್ಲಿ ಇರುತ್ತೆ ಸರ್. ಮಳೆ ನಮ್ಮ ಕೈಯಲ್ಲಿರಲ್ಲ, ಮಳೆ ಸ್ವಲ್ಪ ಏನಾದ್ರು ಜಾಸ್ತಿ ಆಯ್ತಂದ್ರೆ ನಾವು ಖರ್ಚು ಮಾಡಿದ್ದು ಕೂಡ ಬರಲಾರ್ದಂತ ಒಂದು ಪರಿಸ್ಥಿತಿ ಇರುತ್ತೆ ಸರ್. ಸೊ ಹಾಗಾಗಿ ಬ್ಯಾಕ್ಟೀರಿಯಲ್ ಬ್ಲೈಟ್ ಇರತಕ್ಕಂಥವ್ರು ಸೆಪ್ಟೆಂಬರ್ ಮೇಲೆ ಹೋಗೋದು ಸೂಕ್ತ. ಅಂದ್ರೆ ನಿಮ್ಮ ವಿಚಾರದಲ್ಲಿ ಇತ್ರೇಲನ್ನ ಯಾವ ತಿಂಗಳಲ್ಲಿ ಹೊಡೆದ್ರೆ ಒಳ್ಳೇದು? ಡಿಸೀಸ್ ಇಲ್ಲ ಅಂತಂದ್ರೆ ಜೂನ್ ಜುಲೈನಲ್ಲಿ ಹೋಗ್ಬೋದು ಸರ್, ಮಾರ್ಕೆಟ್ ಅನ್ನು ಚೆನ್ನಾಗಿರುತ್ತೆ. ಬಟ್ ಡಿಸೀಸ್ ಬ್ಯಾಕ್ಟೀರಿಯಲ್ ಬ್ಲೈಟ್ಸ್ ಇತ್ತಂತಂದ್ರೆ ಸೆಪ್ಟೆಂಬರ್ ಅಲ್ಲಿ ಹೋಗೋದು ಸೂಕ್ತ ಅಂತ ಅನ್ಸುತ್ತೆ ಸರ್. ಈಗ ನಾವು ಒಂದು ನೋಡಿರ್ತಕ್ಕಂಥ ಅನುಭವ, ನಮ್ಗೆ ಜಾಸ್ತಿ ಅನುಭವ ಏನಿಲ್ಲ, 3-4 ವರ್ಷದವರು. ನಾವು ನೋಡಿರ್ತಕ್ಕಂಥ ರೈತರು ಹೊಲಗಳಿಗೆ ವಿಸಿಟ್ ಮಾಡ್ತಾ ಇರ್ತೀವಿ ಸರ್, ಫೇಲ್ ಆಗಿರೋನು ವಿಸಿಟ್ ಮಾಡ್ತೀವಿ, ಪಾಸ್ ಆಗಿರೋನು ವಿಸಿಟ್ ಮಾಡ್ತೀವಿ. ಹಾಗಾಗಿ ಆ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ, ಅವ್ರ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ 15-20 ವರ್ಷದಿಂದ ಮಾಡ್ತಿರ್ತಾರೆ ರೈತರು, ಅವರೊಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಅನುಭವ ನಮ್ಮ ಜೊತೆಗೆ ಹಂಚಿಕೊಳ್ಳೋದು ಒಂದು ಇದರಿಂದ ನಾವೇನು ಹೇಳ್ತೇವೆ, ಸೆಪ್ಟೆಂಬರ್ ಆದ್ಮೇಲೆ ಹೋಗೋದು ಸೂಕ್ತ ಬ್ಲೈಟ್ ಇರೋರು. ಯಾಕಂದ್ರೆ ಸರ್, ನಾವು ಪ್ರಕೃತಿಗೆ ವಿರುದ್ಧ ಹೋಗಕ್ ಆಗೋದಿಲ್ಲ ಸರ್. ಎಷ್ಟೇ ನಾವು ಟೆಕ್ನಾಲಜಿ ಮುಂದುವರೆದಿದೆ ಅಂತಂದ್ರೆ ಇವತ್ತಿನ ದಿನ ಆ ಟೆಕ್ನಾಲಜಿ ಪ್ರಕೃತಿಗೆ ಸಾಟಿ ಆಗಲ್ಲ ಸರ್ ಅದು. ತಾವು ಹೇಗೆ ಎಲ್ಲ ಈಗ ದಾಳಿಂಬೆಯಲ್ಲಿ ಸಮಸ್ಯೆ ಬಂದಾಗ ನೀವೇ ಸ್ವಂತ ಅನುಭವದಿಂದ ಎಲ್ಲ ಮಾಡ್ತೀರಾ ಅದಕ್ಕೆ, ಅಥವಾ ತಜ್ಞರು ಯಾರ ಬರ್ತಿರ್ತಾರೋ ಕೇಳೋದು ಈಗ? ಯಾಕಂದ್ರೆ ಅದಕ್ಕೆ ದಾಳಿಂಬೆ ಅಂದ್ರೆ ಪ್ರತಿ ವಾರಕ್ಕೊಮ್ಮೆ 2 ಸಲ ಸ್ಪ್ರೇ ಮಾಡ್ಬೇಕಾಗತ್ತೆ. ಹೇಗೆಲ್ಲ ಯಾವ್ದಾವ್ದು ಹೊಡಿಬೇಕು, ಎಷ್ಟು ಹೊಡಿಬೇಕು, ಏನ್ ಹೊಸ ರೋಗ ಬರ್ತಿರ್ತವೆ, ಹೇಗ್ ಮಾಡ್ತೀರಿ ನೀವೆಲ್ಲ? ಸರ್, ನಾವು ಯಾರೋ ಬೇರೆ ಎಲ್ಲ ರೈತರು ಡಾಕ್ಟರ್ಸ್ಗಳನ್ನು ಕರೆಸ್ತಾರೆ ಸರ್, ನಾವು ಈ ಅನುಭವ ಇರ್ತಕ್ಕಂಥ ರೈತರನ್ನ ಕೇಳಿಸಿಂದ ಮಾಡಿಸ್ತೀವಿ ಸರ್. ನಾವು ಈಗ ನಮಗೆ ನಮ್ಮ ಜೊತೆಯಲ್ಲಿ ದೂರಸ್ಥರಾಗಿರ್ಬೋದು, ಎಲ್ಲ ದೊಡ್ಡ ದೊಡ್ಡ ರೈತರು ಕೇಳ್ತೀವಿ ಸರ್, ಅವರು ಒಂದು ಅನುಭವ ಹೇಳ್ತಾರೆ ಸರ್, ಯಾವ್ಯಾವ ರೋಗಕ್ಕೆ ಯಾವ್ಯಾವ ಸ್ಪ್ರೇಗಳನ್ನು ಮಾಡಬೇಕು, ಫಂಗಿಸೈಡ್ಸ್ ತಗೋಬೇಕು, ಇನ್ಸೆಕ್ಟಿಸೈಡ್ ತಗೋಬೇಕು. ನಾವು ಯಾರು ಡಾಕ್ಟರ್ನ ಕರೆಸಿಲ್ಲ ಸರ್, ಅವರ ಒಂದು ಅನುಭವನೇ ಹಂಚ್ಕೊಳ್ತಾರೆ, ಅವರು ಒಂದು ಮಾರ್ಗದರ್ಶನದಲ್ಲಿ ಮಾಡ್ತೀವಿ ಸರ್. ಈಗ ಕೊಳೆ ರೋಗ ಇವಕ್ಕೆಲ್ಲ ಹೆಂಗಂದ್ರೆ ಫಂಗಿಸೈಡ್ಸ್ಗಳಿದಾವೆ ಸರ್. ಈಗ ಡಿಫೆನಾಕೋನಜಲ್ ಅಂತಂದ್ರೆ ಸ್ಕೋರ್ ಅಂತ ನಾವು ಹೇಳ್ತೀವಿ, ಪ್ರಾಪಿಕನೋಜಲ್ ಅಂದ್ರೆ ಟಿಲ್ಟ್ ಅಂತ ಹೇಳಿಸ್ ಬರುತ್ತೆ ಸಿಂಜೆಂಟ್ ಅದು, ಬೇರೆ ಬೇರೆ ಕಂಪ್ನಿಲ್ಲ ಬೇರೆ ಬೇರೆ ಹೆಸರು ಇರುತ್ತೆ ಸರ್. ಟೆಕ್ನಿಕಲ್ ನೇಮ್ ಬಂದು ಪ್ರಾಪಿಕನೋಜಲ್, ಡಿಫೆನಾಕೋನಜಲ್, ಆಮೇಲೆ ಥೈಫೆನೋಟ್ ಮಿಥೈಲ್, ಆಮೇಲೆ ಮ್ಯಾಂಕೋಜೆಬ್, ಆಮೇಲೆ ಬಾವಿಸ್ಟಿನ್, ಎಲ್ಲ ಫಂಗಿಸೈಡ್ಸ್ ಇವು ಸರ್. ಆಮೇಲೆ ನಾವು ಕಾಪರ್ ಆಕ್ಸಿಕ್ಲೋರೈಡ್ ಬ್ಯಾಕ್ಟೀರಿಯಾ ನಾಶಕ, ಆಮೇಲೆ ಸ್ಟ್ರೆಪ್ಟೋಸೈಕ್ಲಿನ್, ಇವೆಲ್ಲ ಏನಂದ್ರೆ ಆಂಟಿಬಯೋಟಿಕ್ಸ್ ಸರ್, ಬ್ಯಾಕ್ಟೀರಿಯಾ ಕಂಟ್ರೋಲ್ ಮಾಡೋದಕ್ಕೋಸ್ಕರ. ಈಗ ಒಮ್ಮೆಮ್ಮೆ ಏನ್ ಮಾಡ್ತೀರಿ, ಎಲ್ಲ ಮಾಡಿರ್ತೀರಿ, ಎಲ್ಲ ಸ್ಪ್ರೇ ಹೊಡಿತಾ ಇರ್ತೀರಿ, ಎಲ್ಲ ಮಾಡಿದ್ರು ಒಮ್ಮೆಮ್ಮೆ ಬಂದ್ಬಿಡತ್ತೆ ರೋಗ, ಫಂಗಲ್ ಡಿಸೀಸ್ ಬಂದ್ಬಿಡತ್ತೆ, ಕಾಯಿ ಮೇಲೆಲ್ಲ ಚಿಕ್ಕೆ ಚಿಕ್ಕೆ ಬಿದ್ದು ಗಟ್ಟಿ ಆಗ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಸ್ಪ್ರೆಡ್ ಆಗಬಾರ್ದು ಫರ್ದರ್ ಅನ್ನಲಿಕ್ಕೆ ಏನು ಔಷಧಿಗಳನ್ನು ಹೊಡಿತೀರದಕ್ಕೆಲ್ಲ ಸರ್? ಅಂತ ಸಂದರ್ಭ ಸ್ಪ್ರೆಡ್ ಆಗ್ಬಾರ್ದು ಅಂದ್ರೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಬೇಕು ಸರ್. ನಾವು ಅಂದ್ರೆ ರೋಗ ಬಂದ ಮೇಲೆ ನಾವು ಮೇಂಟೆನೆನ್ಸ್ ಸ್ಟಾರ್ಟ್ ಮಾಡಬಾರ್ದು ಸರ್. ಬಿಫೋರ್ ಅಂದ್ರೆ ಪ್ರಿಕಾಸ್ಟಿಂಗ್, ಪ್ರಿಕಾಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತಾರಲ್ಲ ಸರ್, ಅದ್ರಂಗೆ ಪ್ರಿಕಾಷನ್ ಮಾಡ್ಕೊಂಡಿರ್ಬೇಕು ಸರ್. ಮಳೆ ಬರ್ತಾ ಇದೆ ಅಂದ್ರೆ ಮಳೆನೇ ರೋಗಗಳನ್ನು ತರೋದು ಸರ್. ದಾಳಿಂಬೆಗೆ ಅಂದ್ರೆ ಮಳೆಯಿಂದನೇ ಜಾಸ್ತಿ ರೋಗಗಳು ಬರುತ್ತೆ ಸರ್. ಈ ಫಂಗಲ್ ಡಿಸೀಸಸ್ಗಳು ಏನಿರ್ತಾವಲ್ಲ ಸರ್, ಈಗ ಅಲ್ಟ್ರೇನಿಯರಿಯಾ ಲೀಫ್ ಸ್ಪಾಟ್ ಆಗಿರ್ಬೋದು, ಅಂತ್ರಾಕ್ನೋಸ್ ಆಗಿರ್ಬೋದು, ಆಮೇಲೆ ಫ್ರೂಟ್ ಸ್ಪಾಟ್ ಆಗಿರ್ಬೋದು, ಇವೆಲ್ಲ ರೋಗಗಳಿಗೆ ಏನಂದ್ರೆ ಸರ್, ಮಳೆ ಬಂದ ತಕ್ಷಣ ನಿಂತ ಮೇಲೆ ನಾವು ಒಂದೊಂದ್ಸತಿ ಏನ್ ಮಾಡಿದ್ವಿ, 3 ದಿವಸಕ್ಕೊಂದ್ಸತಿ ಕೂಡ ಸ್ಪ್ರೇ ಮಾಡಿದ್ವಿ ಸರ್. ಅತಿವೃಷ್ಟಿ ಅನ್ನಕ್ಕಿನ ಜಾಸ್ತಿ ಮಳೆ ಇದು ಜೋರಾಗಿ ಬಂದು ನಿಂತ ಮಳೆ ಎಫೆಕ್ಟ್ ಮಾಡಲ್ಲ ಸರ್, ಜಿಟಿ ಜಿಟಿ ಜಿಟಿ ಬರೋಂತ ಮಳೆ ಎಫೆಕ್ಟ್ ಮಾಡುತ್ತೆ ಸರ್. ಇದು ಮೋಡ ಜಿಟಿ ಜಿಟಿ ಇತ್ತಂತ ಅಂತಂದ್ರೆ ಈ ರೋಗ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ಸರ್. ಆ ಒಂದು ಕ್ಲೈಮೇಟ್ ನೋಡ್ಕೊಂಡು ನಾವು ಸ್ಪ್ರೇಗಳನ್ನು ತಗೋತಾ ಇರ್ಬೇಕು ಸರ್. ಅಂದ್ರೆ 3 ದಿನಕ್ಕೊಂದ್ಸತಿ, 1 ದಿನಸತಿ, 2 ದಿನಕ್ಕೊಂದ್ಸತಿನೂ ಹೊಡೆದಿದ್ದೀವಿ ಸರ್. ಏನಂದ್ರೆ ನಾವು ಪ್ರಿಕಾಷನ್ ಮಾಡ್ಕೊಂತ ಹೋಗ್ತಿರ್ಬೇಕು ಸರ್. ಹ್ಞೂ ಸರ್, ಯಾವ ಕ್ಲೈಮೇಟ್ ಯಾವ ರೋಗ ಬರುತ್ತೆ ಅಂತ ಗೊತ್ತಿರುತ್ತೆ ಸರ್. ಆಲ್ಮೋಸ್ಟ್ ರೈತರಿಗೆ ಅನುಭವ ಇರ್ತದೆ ಸರ್. ಅದು ಕೊಳೆ ರೋಗ ಯಾವಾಗ ಬರುತ್ತೆ, ಕಾಯಿ ಕೊರಕ ಯಾವಾಗ ಬರುತ್ತೆ, ಬ್ಯಾಕ್ಟೀರಿಯಲ್ ಬ್ಲೈಟ್ಸ್ ಯಾವಾಗುತ್ತೆ ಅಂತ ಹೇಳಿ. ಸೊ ಅದೊಂದು ಪ್ರಿಕಾಷನ್ ಮಾಡ್ಕೊಂಡು ನಾವು ಮಾಡ್ಬೇಕು ಸರ್. ಹೇಗೆ ಮಾರುಕಟ್ಟೆ ವ್ಯವಸ್ಥೆ ದಾಳಿಂಬೆ ತಮಗೆ ಮಾರಾಟದ ಏನಾದರೂ ತೊಂದರೆ ಆಗ್ತಾ ಇದೆ? ಇಲ್ಲ ಸರ್, ಮಾರ್ಕೆಟಿಂಗ್ ನಲ್ಲಿ ಈಗ ಆಲ್ರೆಡಿ ನಾವು ರೈತರ ಮಾರ್ಗದರ್ಶನದಲ್ಲಿ ದೊಡ್ಡ ರೈತರು ಅವ್ರ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ದೀವಿ ಸರ್. ಮಾರ್ಕೆಟಿಂದ ಏನು ಸಮಸ್ಯೆ ಇಲ್ಲ ಸರ್, ಇದಕ್ಕೆ ಮಾರ್ಕೆಟಿಂದ ಏನು ಸಮಸ್ಯೆ ಇಲ್ಲ ಸರ್. ಅವರೇ ಮಾರ್ಕೆಟ್ನವ್ರು ಇಲ್ಲಿಗೆ ಬಂದು ಒಂದು ರೇಟ್ ಫಿಕ್ಸ್ ಮಾಡಿ ಆ ರೇಟ್ ಪ್ರಕಾರ ಏನು ಕಂಡೀಷನ್ಸ್ಗಳು ಮಾತಾಡ್ತಾರೆ ಸರ್. ಅವರು ಈ ಸೈಜ್ ಇರಬೇಕು, ಈಗ ಮಾಲ್ ಇರಬೇಕು, ಈ ಕ್ವಾಲಿಟಿ ಇರಬೇಕು, ಈ ಕ್ವಾಲಿಟಿ ಪ್ರಕಾರ ನಾವು ಕೊಡ್ತಾ ಇದೀವಿ ಸರ್. ಹಾಂ ಸರ್, ನಿಮಗೆ ಹೈಯೆಸ್ಟ್ ರೇಟ್ ಅಂದ್ರೆ 150 ಸಿಕ್ಕಿದೆ ಈಗ? 142 ಸರ್. 142 ಹೈಯೆಸ್ಟ್ ರೇಟ್ ಸರ್. ನಿಮ್ಮ ಶಿಕ್ಷಣ ಓದಿರೋದು ಯಾವ ರೀತಿ ನಿಮ್ಮ ಬೇಸಾಯಕ್ಕೆ ಅನುಕೂಲ ಆಗ್ತಾ ಇದೆ? ಶಿಕ್ಷಣ ಓದಿರೋದು ಅನುಕೂಲ ಆಗುತ್ತೆ ಸರ್. ಈಗೆಲ್ಲ ನಾವೆಲ್ಲ ಟೆಕ್ನಿಕಲ್ ಈಗ ಹೇಳ್ಬೇಕಂದ್ರೆ ಅದಕ್ಕೆ ಸಹ ಡಿಗ್ರಿ BA ಮುಗಿಸಿದ್ದೀನಿ ಸರ್. ನನ್ನ BA ಮುಗಿಸಿದ್ವಿ ಸರ್. ಶಿಕ್ಷಣ ಅನುಕೂಲ ಹೆಲ್ಪ್ ಆಗ್ತಾ ಇದೆ ಸರ್. ನಾವು ಕೆಲವೊಂದು ಸ್ಪ್ರೇಗಳು ಹೇಳಿದಾಗ ಈ ಶಿಕ್ಷಣ ಇಲ್ಲ ಅಂತಂದ್ರೆ ನಾವೇನು ಮಾಡೋಕೆ ರೆಕಾರ್ಡಿಂಗ್ ಮಾಡ್ಕೊಂಡು ಅಲ್ಲಿ ಹೋಗಿ ತೋರಿಸಿ ಇನ್ನೊಬ್ರು ಕೇಳ್ಕೊಂಡು ಮಾಡಬೇಕಾಗತ್ತೆ ಸರ್. ಸೊ ನಾವು ಯಾರು ಟೆಕ್ನಿಕಲ್ ಹೇಳಿದ್ರಂತ ನಾವು ಕರೆಕ್ಟಾಗಿ ನಾವೊಂದು ಮತ್ತೆ ಲೀಫ್ಲೆಟ್ನ ಯೂಸ್ ಮಾಡ್ಕೊಂಡು ಇಂಟರ್ನೆಟ್ನ ಸರ್ಚ್ ಕೂಡ ಮಾಡ್ಕೊಂಡು ಗೆಸಿಂದ ಅದು ಏನು ಹೇಗೆ ಕೆಲಸ ಮಾಡುತ್ತೆ, ಮೋಡ್ ಆಫ್ ಆ್ಯಕ್ಷನ್ ಹೆಂಗಿರುತ್ತೆ, ಮತ್ತು ಅದು ಯಾವ ಸಂದರ್ಭದಲ್ಲಿ ನಾವು ಸ್ಪ್ರೇ ಮಾಡಬೇಕು ಅದಕ್ಕೆ. ಇಂಟರ್ನೆಟ್ಟಲ್ಲಿ ಎಲ್ಲ ಬೆರಳಲ್ಲಿ ಜಗತ್ತಿದೆ ಸರ್. ಈಗ ನೆಟ್ಟಲ್ಲಿ ಕೂಡ ಸರ್ಚ್ ಮಾಡಿ ನೋಡ್ತೇವೆ ಅದು ಯಾವ ರೀತಿ ವರ್ಕ್ ಕೆಲಸ ಮಾಡುತ್ತೆ, ಯಾವ ಟೈಮಲ್ಲಿ ನಾವು ಸ್ಪ್ರೇ ಮಾಡಿದ್ರೆ ಸೂಕ್ತ, ಅದು ಅಂದರೆ ಅಲ್ಟರ್ನೇರಿಯ ಲೀಫ್ ಸ್ಪಾಟ್ಗೆ ಯಾವ್ದು ಮಾಡಬೇಕು, ಫ್ರೂಟ್ ಸ್ಪಾಟ್ಗೆ ಯಾವ್ದು ಮಾಡಬೇಕು, ಅಂತ್ರಾಕ್ನೋಸಿಗೆ ಯಾವ್ದು ಮಾಡಬೇಕು. ಈಗೆಲ್ಲ ಆ್ಯಪ್ ಬಂದಿದ್ದಾವೆ, ಆ್ಯಪ್ ಅಲ್ಲಿ ಆ ಡಿಸಿಷನ್ ಫೋಟೋ ಹೊಡೆದು ಹಾಕಿದ್ರೆ ಏನು ಹೊಡಿಬೇಕು ಅನ್ನೋದು ಹೇಳ್ಬಿಡುತ್ತೆ ಅದು. ಹಾಂ ಹೇಳ್ತದೆ ಸರ್, 100% ಇರಲ್ಲ ಸರ್, ಶೋರ್ ಇರಲ್ಲ ಸರ್. ಹಂಗೂ ಒಂದಿಷ್ಟು ಜನ ರೈತರು ಮಾಡ್ತಾ ಇದ್ದಾರೆ, ಆ್ಯಪ್ ಅನ್ನು ಹುಡುಕಿ ಆ್ಯಪ್ ಅಲ್ಲಿ ಅದು ಫೋಟೋ ಹೊಡೆದು ಆ ಫೋಟೋನ ಅದಕ್ಕೆ ಹಾಕಿ ಫೀಡ್ ಮಾಡಿದಾಗ ಅದು ಏನು ಡಿಸೀಸು ಏನು ಹೊಡಿಬೇಕು ಅನ್ನೋದು ಕೊಡ್ತದೆ ಸೊಲ್ಯೂಷನ್. ಅದು 100% ಇದಾಗಿರಲ್ಲ ಸರ್, ಎಕ್ಸ್ಪೀರಿಯನ್ಸ್, ರೈತರ ಎಕ್ಸ್ಪೀರಿಯನ್ಸೇ ನಮಗೆ ದೊಡ್ಡ ಒಂದು ಮಾರ್ಗದರ್ಶನ ಸರ್. ಅನುಭವನೇ ಬೇಕು ಸರ್, ಸರ್ ಅನುಭವಸ್ಥ ರೈತರದೇ ಬೇಕು ಸರ್. ನಾವು ಏನು ಫೋಟೋ ಹೊಡೆದಾಕ್ತಿವಿ ಸರ್, ಫೋಟೋ ಹೊಡೆದಾಕಿಸಿಂದ ಅವ್ರು ಅನಲೈಸಿಸ್ ಮಾಡಕ್ಕ ಕರೆಕ್ಟಾಗಿ ಅನಲೈಸಿಸ್ ಒಂದೊಂದ್ಸತಿ ತಂತ್ರಜ್ಞಾನ ಫೇಲ್ ಆಗ್ತಾ ಇರುತ್ತೆ ಸರ್. ಈಗ ದಾಳಿಂಬೆಗೆ ಬಹಳ ಮುಖ್ಯ ಗೊಬ್ಬರ ಹಾಕೋದು, ಅದಕ್ಕೇನು ಫೀಡ್ ಮಾಡೋದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಏನೇನು ಫೀಡ್ ಮಾಡ್ತಾರೆ ದಾಳಿಂಬೆಗೆ? ಒಳ್ಳೆ ಸೈಜು, ಒಳ್ಳೆ ಕಲರ್ ಬರಬೇಕು, ನೋಡಲಿಕ್ಕೆ ಕಾಯಿ ರಂಗ್ ರಂಗ್ ಆಗಿರ್ಬೇಕು, ಅದ್ರೆ ಒಳ್ಳೆ ದಾರಿ ಬರುತ್ತೆ ಅಂತ ಹೇಳ್ತಾರೆ. ಅದು ತರಿಸ್ಲಿಕ್ಕೆ ಏನು ಮಾಡ್ತೀರಿ? ಸೈಜ್ ಬರ್ಬೇಕಂತಂದ್ರೆ ಸರ್, ಈಗ ನಾವು ಈ ಗಿಡಗಳಿಗೆ ಹಣ್ಣಿಗೆ ಬಿಡೋಕಿನ 1-1.5 ತಿಂಗಳ ಮುಂಚೆನೆ ನಾವು ಫರ್ಟಿಲೈಸರ್ FOM ಅಂದ್ರೆ ಇದು ತಿಪ್ಪಿ ಗೊಬ್ಬರ ಕೊಡ್ತೀವಿ ಸರ್. ತಿಪ್ಪಿ ಗೊಬ್ಬರ ಕೊಡ್ತೀವಿ ಸರ್, 2 ಪುಟ್ಟಿ, ಒಂದು ಗಿಡಕ್ಕೆ 2 ಪುಟ್ಟಿ ಕೊಡ್ತೀವಿ ಸರ್. ಅಂದ್ರೆ ಅಪ್ರಾಕ್ಸಿಮೇಟ್ ನಮಗೆ ಒಂದು 25-30 ಕೆಜಿ ಕೊಡ್ತೀವಿ ಸರ್, ಒಂದು ಗಿಡಕ್ಕೆ 30 ಕೆಜಿ. ಅದು ತಿಪ್ಪಿ ಗೊಬ್ಬರ, ಆಮೇಲೆ DAP ಕೊಡ್ತೀವಿ ಸರ್, ಒಂದು 200-300 ಗ್ರಾಮ್ ತನಕ ಕೊಡ್ತೀವಿ ಸರ್ ಒಂದು ಗಿಡಕ್ಕೆ. ಆಮೇಲೆ ಮ್ಯಾಗ್ನೇಷಿಯಂ ಕೊಡ್ತೀವಿ ಸರ್, 100-100 ಗ್ರಾಮ್ ಮ್ಯಾಗ್ನೇಷಿಯಂ ಕೊಡ್ತೀವಿ ಸರ್. ಇಷ್ಟು ಕೊಟ್ಬಿಟ್ಟು ಆಮೇಲೆ 1.5 ತಿಂಗಳ ಮುಂಚೆನೆ ಇದೆಲ್ಲ 2 ತಿಂಗಳ ಮುಂಚೆನೆ ಮಾಡ್ಕೋತೀವಿ ಸರ್. 2 ತಿಂಗಳು ಆದ ನಂತರ ಏನು ಮಾಡ್ತೀವಿ ಸರ್, ಇತ್ರೆಲ್ಲ ಹೊಡೆದು ಚಾಟ್ನಿ ಮಾಡಿ, ಚಾಟ್ನಿ ಮಾಡಿಸಿಂದ ಬೋರ್ಡ್ ಸ್ಪ್ರೇ ಮಾಡ್ಕೊಂಡು ಆಮೇಲೆ ಇತ್ರೆಲ್ಲ ಹೊಡೆದಿಸಿಂದ ಬೋರ್ಡ್ ಸ್ಪ್ರೇ ಆದಮೇಲೆ ಇತ್ರೆಲ್ಲ ಹೊಡಿತೀವಿ ಸರ್. ಇತ್ರೆಲ್ಲ ಹೊಡೆದ್ಮೇಲೆ ಏನಾದಂತಂದ್ರೆ ಅವಕ್ಕೆ ಮತ್ತೆ ಫರ್ಟಿಲೈಸರ್ ನಾವು DAP, ಮ್ಯಾಗ್ನೇಷಿಯಮ್, 3G ಜಾಸ್ತಿ ಯೂಸ್ ಮಾಡಲ್ಲ ಸರ್. ಏನು ಅವಶ್ಯಕತೆ ಇದ್ದಾಗ ಮಾತ್ರ ಯೂಸ್ ಮಾಡ್ತೇವೆ ಸರ್, ಅಷ್ಟೇ. ನಿಮ್ಮ ಬೇವಿನ ಹಿಂಡಿ, ನೀಮ್ ಕೇಕ್ ಅಂತ ಹೇಳಿ ಸರ್, ನೀಮ್ ಕೇಕ್ನ 1/2 ಕೆಜಿ ಕೊಡ್ತೀವಿ ಸರ್ ಒಂದು ಕಡೆಗೆ 1/2 ಕೆಜಿಲಿಂದ. ಅವಶ್ಯಕತೆ ಇತ್ತು ನಿಮಟೋಡ್ಸ್ ಗಿಮಟೋಡ್ಸ್ ಕಾಣಿಸ್ರು 1 ಕೆಜಿ ವರ್ಗೂ ಕೊಡ್ತೀವಿ ಸರ್. ನಿಮಟೋಡ್ಸ್ ಪ್ರಾಬ್ಲಮ್ ಅನ್ನೋದು ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ ಸರ್. ನೀಮ್ ಕೇಕ್, ನೀಮ್ ಕೇಕು, ಆಮೇಲೆ ಮ್ಯಾಗ್ನೇಷಿಯಮು, ಆಮೇಲೆ DAP ಇಷ್ಟನ್ನು ಕೊಡ್ತೀವಿ ಸರ್. ಆಮೇಲೆ ಏನದಂದ್ರೆ ಸರ್, ಮುಂದೆ ಒಂದು 1 ತಿಂಗಳ ಬಿಟ್ಟಮೇಲೆ ಮೈಕ್ರೋನ್ಯೂಟ್ರಿಯಂಟ್ಸ್ ಕೂಡ ಕೊಡ್ತೀವಿ ಸರ್. ಬೋರಾಕ್ಸ್ ರೆಡಿಮೇಡ್ ಸಿಗ್ತಾವೆ ಮೈಕ್ರೋನ್ಯೂಟ್ರಿಯಂಟ್? ಹಾಂ ಸರ್, ಬೋರಾಕಾಲ್ ಅಂತ ಹೇಳಿ ನಮ್ಗೆ ಬರುತ್ತೆ, ಬಯಸ್ಟ್ ಆಡ್ತಾರೆ ಸರ್. ಇಲ್ಲ ಸರ್, ಅಪ್ಲಿಕೇಶನ್ ಕೊಡ್ತೀವಿ ಸರ್. ಆ ಡ್ರಿಪ್ ಮುಖಾಂತರ ಅದು ಕಂಟಿನ್ಯೂಸ್ ಇರುತ್ತೆ ಸರ್, 15 days ಡ್ರಿಪ್ ಮುಖಾಂತರ ಕಂಟಿನ್ಯೂಸ್ ಇರುತ್ತೆ. ಬೋರಾಕಾಲ್ ಅಂತಂದ್ರೆ ಈಗ ಸರ್ ಮ್ಯಾಗ್ನೀಷಿಯಮ್, ಮ್ಯಾಂಗನೀಸ್, ಫೆರಾಸ್, ಆಮೇಲೆ ಮಾಲಿಬ್ಡಿನಮು, ಆಮೇಲೆ ಸರ್ ಈಗ ಜಿಂಕ್, ಇವೆಲ್ಲ ಸೇರಿಗೇಶನ್ ಇರುತ್ತೆ ಸರ್. ಅದು ಸಾಲ್ ಅಪ್ಲಿಕೇಶನ್, ಮೈಕ್ರೋನ್ಯೂಟ್ರಿಯಂಟ್, ಲಘು ಪೋಷಕಾಂಶಗಳು ಇರ್ತವೆ. ಸೊ ಅದನ್ನ ನಾವು ಒಂದು ಗಿಡಕ್ಕೆ ಒಂದು 30 ಗ್ರಾಮ್, 30 ಗ್ರಾಮ್ ಹೊರಗೆ ಕೊಡ್ತೀವಿ ಸರ್. ರೂಟ್ಸ್ ಎರಡು ಬದಿಲಿ ಗಿಡಕ್ಕೆ, ಲೆಫ್ಟ್ ರೈಟ್ ಎರಡು ಸೈಡ್ ಒಂದು 15-15 ಗ್ರಾಮ್, 30 ಗ್ರಾಮ್ ಕೊಡ್ತೀವಿ ಸರ್ ಮೈಕ್ರೋನ್ಯೂಟ್ರಿಯಂಟ್. ಆಮೇಲೆ 15 days ಜನರಲ್ ಲಿಕ್ವಿಡ್, ಜನರಲ್ ಲಿಕ್ವಿಡ್ ಇರುತ್ತೆ ಸರ್. ಮ್ಯಾಂಗನೀಸ್ ಇರುತ್ತೆ ಸರ್, ಫೆರಸ್ ಇರುತ್ತೆ, ಆಮೇಲೆ ಬೋರಾನ್ ಇರುತ್ತೆ, ಆಮೇಲೆ ಜಿಂಕ್ ಇರುತ್ತೆ ಸರ್, ಅದನ್ನು ಕೂಡ ನಾವು ಎಕರೆಗೆ ಪರ್ ಒಂದು 300 ಗಿಡಕ್ಕೆ ಒಂದೂವರೆ ಲೀಟರ್ ಆ ಥರ ನಾವು ಕೊಡ್ತೀವಿ ಸರ್. ಈಗ ಒಂದು ಎಕರೆಗೆ ಖರ್ಚು ಎಷ್ಟು ಬರ್ತಂತೀರಿ ಇಷ್ಟೆಲ್ಲ ನೋಡ್ರಿ, ಎಲ್ಲ ಫೀಡ್ ಮಾಡ್ಬೇಕು, ಅದಕ್ಕೆ ಎಲ್ಲ ಎಣ್ಣೆಗಳನ್ನು ಹೊಡಿಬೇಕು, ಅಂದಾಜು ಒಂದು ಎಕರೆ ದಾಳಿಂಬೆಗೆ ಖರ್ಚು ಎಷ್ಟಾಗತ್ತಂತಿರ್ತೀವಲ್ಲ ಸರ್? ಒಂದು ಎಕರೆ ದಾಳಿಂಬೆ ಅನ್ನೋದಕ್ಕಿಂತ ಸರ್, ಈಗ ದಾಳಿಂಬೆನೆ ಒಂದು ಎಕರೆದಲ್ಲಿ ಹೇಗೆ ಪ್ಲಾಂಟೇಷನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಖರ್ಚು ಡಿಪೆಂಡ್ ಆಗಿರುತ್ತೆ ಸರ್. ಎವರೇಜ್ ಆಗಿ ಅಂದ್ರೆ ಸರ್, ಈ ಕ್ಲೋಸ್ ಪ್ಲಾಂಟೇಷನ್ ಮಾಡೋದ್ರಿಂದ ಖರ್ಚು ಜಾಸ್ತಿ ಆಗುತ್ತೆ ಸರ್, ಜಾಸ್ತಿ ಬರುತ್ತೆ ಸರ್. ಅದೇ ನೀವು ಸ್ವಲ್ಪ 12-14 ಆ ಥರ ನೀವು ಸ್ಪೇಸಿಂಗ್ ಇಟ್ಕೇಸಿಂದ ದಾಳಿಂಬೆ ಮಾಡಿದ್ರೆ ಸರ್, ಒಂದು ಅಪ್ರಾಕ್ಸಿಮೇಟ್ ಒಂದು 2-2.5 ಲಕ್ಷ ಬರುತ್ತೆ ಸರ್. ಈಗ ನಾವು ಕ್ಲೋಸ್ ಪ್ಲಾಂಟೇಷನ್ ಮಾಡಿರೋದ್ರಿಂದ ಏನಾಗುತ್ತೆ ಸರ್, ಪ್ರತಿ ಗಿಡಕ್ಕೂ ನಾವು ಮೇಂಟೆನೆನ್ಸ್ ತಗೋಬೇಕು, ಮತ್ತೆ ಇಳುವರಿನೂ ಕಡಿಮೆ ಆಗುತ್ತೆ ಸರ್. ಅದು ಗಿಡ ನಾವು ಗಿಡದ ಪ್ರಕಾರ ತಗೊಂಡಾಗ ಸರ್ ಇಳುವರಿ ಕಡಿಮೆ ಆಗುತ್ತೆ ಸರ್. ಅಲ್ಲಿ ನಮ್ಮ ಒಂದೊಂದು ಗಿಡಕ್ಕೆ ಇಳುವರಿ ಜಾಸ್ತಿ ಆಗುತ್ತೆ ಸರ್, ಖರ್ಚು ಸೇಮ್ ಬರ್ತಾರೆ ಸರ್ ಒಂದು ಗಿಡಕ್ಕೆ. ಸೊ ಹಂಗಾಗಿ ನಾವು ಸ್ಪೇಸಿಂಗ್ ಇಟ್ಟೇ ಮಾಡ್ಬೇಕು ಸರ್, 2-2.5 ಲಕ್ಷ ಮೇಲೆ ಬರುತ್ತೆ ಸರ್. ಹ್ಞೂ ಸರ್. ಅಮರಯ್ಯ ಸ್ವಾಮಿ ಅವರೇ, ಕೊನೆಯದಾಗಿ ಏನು ಹೇಳ್ತೀರಿ, ಭಾಳಷ್ಟು ಜನ ರೈತರು ದಾಳಿಂಬೆ ಮಾಡ್ಬೇಕು, ನಾನು ಒಳ್ಳೆ ಲಾಭ ಪಡಿಬೇಕು ಅಂತಕ್ಕಂಥ ಆಸೆಯಿಂದ ದಾಳಿಂಬೆ ಹಚ್ಚಬೇಕಂತಕ್ಕಂಥ ಕುತೂಹಲದಲ್ಲಿರ್ತಾರೆ, ಅಂಥವ್ರಿಗೆ ಏನು ನಿಮ್ಮ ಕಿವಿ ಮಾತು? ನಮ್ಮ ಕಿವಿ ಮಾತು ಅಂದ್ರೆ ಏನು ಸರ್, ಯಾರು ಮಾಡ್ತಾರೆ ಯಾರು ಲಾಭ ಮಾಡ್ಕೊಂಡಿದ್ರೆ ಅಂತ ಮಾಡ್ಬೇಡ್ರಿ ಅಂತ ಹೇಳ್ತೀವಿ ಇಷ್ಟೇ ಸರ್. ಲಾಭ ಮಾಡ್ಕೊಂಡಿರೋರು ಬೆರಳೆಣಿಕೆ ಎಷ್ಟು ಜನ ಇರ್ತಾರೆ, ಫೇಲ್ ಆದರೂ ತುಂಬ ಜನ ಇರ್ತಾರೆ. ನಿಮ್ಮ ಒಂದು ಆಸಕ್ತಿ ಮೇನ್, ನಮಗೆ ಇಂಟ್ರೆಸ್ಟ್ ಇರಬೇಕು. ಆ ಒಂದು ಲಾಭ ಮಾಡ್ಕೋಬೇಕಂತ ಯಾವುದನ್ನು ಮಾಡಬಾರ್ದು ಸರ್, ಇಂಟ್ರೆಸ್ಟ್ ಇರಬೇಕು. ನಿಮಗೆ ನೀವು ಆ ಬೆಳೆ ಮೇಲೆ ಡೆಡಿಕೇಶನ್ ಇರ್ಬೇಕು, ನಿಮ್ಗೆ ಆ ವರ್ಕ್ ಅದು ನೀವೇನು ಕೆಲಸ ಮಾಡ್ತೀರ ಅದ್ಮೇಲೆ ಡೆಡಿಕೇಶನ್ ಇರಬೇಕು. ಹಗಲು ರಾತ್ರಿ ನೋಡೋಕೆ ಎಲ್ಲೋ ಡಾಬದಲ್ಲಿ ಕುಂತ್ಕೊಂಡು ಮೊಬೈಲಲ್ಲಿ ನೋಡ್ಕೊಂಡು ಇಂಟರ್ನೆಟ್ನಲ್ಲಿ ನೋಡ್ಕೊಂಡು ಈ ಸ್ಪ್ರೇ ಮಾಡಂತ ಹೇಳೋ ಥರ ಮಾಡಬಾರ್ದು. ನಾವೇ ನಿಂತ್ಕೊಂಡು ಹಾಗೆ ಎಲ್ಲ ರೈತರು ಕೂಡ ಆ ಥರ ಮಾಡೋದು ಸರ್, ಮೇಂಟೆನೆನ್ಸ್ ಕಷ್ಟಪಡ್ತಿರ್ತಾರೆ ಸರ್. ಹಾಗೆ ನಮ್ಮ ಡೆಡಿಕೇಶನ್ನು, ನಮ್ಮ 100% ವರ್ಕ್, ಆಮೇಲೆ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ರೈತರನ್ನ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಡಾಕ್ಟರ್ನ ಕೂಡ ಇಟ್ಕೋಬೇಕು. ಪ್ರತಿ ಸಲ ರೈತರು ನಮ್ಗೆ ಸಿಗಲ್ಲ ಸರ್, ಡಾಕ್ಟರ್ನ ಕೂಡ ನಾವು ಡಾಕ್ಟರ್ ಇಟ್ಕೊಂಡಿಲ್ಲ, ಇನ್ನೊಬ್ಬರಿಗೆ ಡಾಕ್ಟರ್ ಇಟ್ಕೋಬೇಡ ಅಂತ ಹೇಳಿದ್ ಸರ್. ಡಾಕ್ಟರ್ ಬೇಕೇ ಬೇಕು ಸರ್, ಬೇಕು. ಸ್ವಲ್ಪ ಚಲೋ ಡಾಕ್ಟರ್, ಸ್ವಲ್ಪ ಕಂಪ್ನಿ ತಮ್ಮ ಕಂಪ್ನಿ ಬರೀ ಅಂತ ಡಾಕ್ಟರ್ ಇಟ್ಕೋಬಾರ್ದು, ನೋಡಿಸಿಂದ ಡಾಕ್ಟರ್ ಮಾಹಿತಿಯನ್ನು ತಗೋಬೇಕು ಸರ್, ಮತ್ತೆ ರೈತರ ಮಾಹಿತಿಗಳನ್ನು ತಗೊಂಡ್ ಮಾಡೋದು ಸೂಕ್ತ ಸರ್. ಆದ್ರೆ ಯೋಚನೆ ಮಾಡೇ ಮಾಡ್ಬೇಕು ಸರ್, ದಾಳಿಂಬೆ ಮಾಡ್ಬೇಕಂತಂದ್ರೆ ಸರ್ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಇರುತ್ತೆ, ಯಾಕಂದ್ರೆ ಅದು ಅನುಭವ ಆಗಿದೆ ಸರ್ ನಮ್ಗೆ. ಸರ್ ಗೊತ್ತು ತೋಟಗಾರಿಕೆ ಇಲಾಖೆ ಸರ್ ನಮ್ಗೆ ಸ್ಟಾರ್ಟಿಂಗ್ ಇಂದ ಡೇ 1 ಇಂದ ನಮ್ಮ ಜೊತೆಗಿದ್ದಾರೆ ಅವರು. ಇದೆ ಸರ್ ನಮ್ಗೆ ಡೇ 1 ಇಂದ. ನಾವು ಪ್ರತಿ ವರ್ಷ 3 ವರ್ಷ ಕಂಟಿನ್ಯೂ ಆಗಿ ಲಾಸ್ ಆಗಿದೀವಿ ಸರ್. ನಾವು 5 ಲಕ್ಷ 6 ಲಕ್ಷ 5 ಲಕ್ಷ 6 ಲಕ್ಷ ಪಪ್ಪಾಯಿ, ಫಸ್ಟ್ ಸ್ಟಾರ್ಟಿಂಗ್ ದಾಳಿಂಬೆ ಮಾಡಿದಿಲ್ಲ ಸರ್, ಪಪ್ಪಾಯಿ ಮಾಡಿದ್ವಿ, ಅದರಲ್ಲಿ ಒಂದು 3 ಲಕ್ಷ ಹೋಯ್ತು. ನಾ ಸೆಕೆಂಡ್ ಟೈಮ್ ಪಪ್ಪಾಯಿ ಮಾಡಿದ್ವಿ, ಅದೊಂದು 5 ಲಕ್ಷ ಹೋಯ್ತು. ಇದೇ ರೀತಿ 3 ವರ್ಷ ಲಾಸ್ ಆಗಿಸಿಂದ 0 ಆಗಿಬಿಟ್ಟಿದ್ವಿ ಸರ್ ನಾವು. ಯಾವಾಗ ನಮ್ಮ ದಾಳಿಂಬೆ ಕೈ ಹಿಡಿದ ಮೇಲೆ ನಾವು ಒಂದು ಸ್ವಲ್ಪ ಮುಂದೆ ಇನ್ನು ಏನು ಯಾವ ರೀತಿ ಯೋಜನೆಗಳಿದಾವೆ, ಯಾಕಂದ್ರೆ ದಾಳಿಂಬೆ ಒಳ್ಳೆ ಲಾಭ ಬಂದಿದೆ ನಿಮಗೆ, 50 ಲಕ್ಷ 60 ಲಕ್ಷ ತೆಗಿತಾ ಇದ್ರಿ ಇನ್ಕಮ್, ಏನು ಪ್ಲಾನ್ ಅದ ಮುಂದೆಲ್ಲ? ಪ್ಲಾನ್ ಏನಿಲ್ಲ ಸರ್, ಮತ್ತೊಂದು ಫೀಲ್ಡ್ ಡೆವಲಪ್ಮೆಂಟ್ ಮಾಡಿದೀವಿ ಸರ್, ಒಂದು 14 ಎಕರೆ ಸರ್ ಮಾಡ್ತಾ ಇದ್ದೀವಿ. ಅದೊಂದು 12x8 ಸ್ಪೇಸಿಂಗ್ ಇಟ್ಟಿಸಿ ದಾಳಿಂಬೆ ಮಾಡ್ಬೇಕಂತ. ದಾಳಿಂಬೆ ಮತ್ತು ಪಪ್ಪಾಯಿ 2 ಹಚ್ತೀವಿ ಸರ್. ಮೇನ್ ಕ್ರಾಪ್ ದಾಳಿಂಬೆ ಸರ್, ಇಂಟರ್ ಕ್ರಾಪ್ ಬಂದು ಪಪ್ಪಾಯಿ ಮಾಡ್ತಾ ಇದ್ದೀವಿ ಸರ್. ಅದಕ್ಕೂ ಕೂಡ ತೋಟಗಾರಿಕೆ ಇಲಾಖೆಯಿಂದ ನಾವು ಸಹಾಯಧನವನ್ನು ಪಡ್ಕೊಳ್ತಾ ಇದ್ದೀವಿ. ಡ್ರಿಪ್ ಇರಿಗೇಷನ್ ಆಗಿರ್ಬೋದು ಸರ್, ಆಮೇಲೆ ಮಲ್ಚಿಂಗ್ ಆಗಿರ್ಬೋದು. ಆಮೇಲೆ ಈ ನಮಗೇನು ಇದು ಕೃಷಿ ಹೊಂಡ ಕೃಷಿ ಹೊಂಡ ಬೇಕಾದ್ರೆ ಆ ಕೃಷಿ ಹೊಂಡಕ್ಕೂ ಕೂಡ ಅವರು ನಾವು ಸಹಾಯಧನ ಮಾಡ್ತೀವಿ, ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಒಳ್ಳೇದು. ಅಮರಯ್ಯ ಸ್ವಾಮಿ ಅವರೇ, ನಿಮ್ಮ ಅನುಭವವನ್ನು ಇದುವರೆಗೆ ದಾಳಿಂಬೆ ಬೇಸಾಯದ ಬಗ್ಗೆ ಹಂಚ್ಕೊಂಡಿರಿ. ಹೊಸದಾಗಿ ರೈತರು ದಾಳಿಂಬೆಗೆ ಬರಬೇಕಾಗಿತ್ತಂದ್ರೆ ಖಂಡಿತ ದಾಳಿಂಬೆ ಬೆಳೆ ಲಾಭದಾಯಕ ಇದೆ ಇಲ್ಲಂತಲ್ಲ, ಒಳ್ಳೆ ಲಾಭ ಪಡ್ಕೋಬಹುದು. ಆದರೆ ಪ್ರಕೃತಿ ಕೈ ಹಿಡಿಬೇಕು, ವಾತಾವರಣ ಕೈ ಹಿಡಿಬೇಕು, ಜೊತೆಗೆ ನಮ್ಮ ಪರಿಶ್ರಮನು ಇದೇ ಪರಿಶ್ರಮ ಪಟ್ಟು ಕೆಲಸ ಮಾಡಬೇಕು, ಒಳ್ಳೆಯ ನಾಲೆಜ್ ಇರಬೇಕು ಮಾಡುವಂಥ ರೈತರಿಗೆ. ಸುಮ್ಮನೆ ಅವ್ರದ್ದು ಇವ್ರದ್ದು ಕೇಳಿ ಮಾತು ಮಾಡೋದಲ್ಲ, ಚೆನ್ನಾಗಿ ತಿಳ್ಕೊಂಡು ಒಳ್ಳೆ ಇಲಾಖೆಯ ಒಂದು ಸಹಾಯವನ್ನು ಪಡ್ಕೊಂಡು ಮಾಡಿದರೆ ಖಂಡಿತ ಒಳ್ಳೆಯ ಬೆಳೆ ಒಳ್ಳೆ ಲಾಭ ಬರುತ್ತೆ. ನಿಮ್ಮ ವಿಚಾರವನ್ನು ಹಂಚಿಕೊಂಡೋದಕ್ಕೆ ಎಲ್ಲ ಕೇಳುಗರ ಪರವಾಗಿ ನಿಮಗೆ ರೈತರ ಪರವಾಗಿ ಧನ್ಯವಾದ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೂ ದೇವದುರ್ಗ ತಾಲೂಕಿನ ಗಾಣದಾಳ್ ಗ್ರಾಮದ ಅಮರಯ್ಯ ಅವರ ದಾಳಿಂಬೆ ಬೇಸಾಯದ ಅನುಭವಗಳನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಬನ್ನಿ ರೈತ ಬಾಂಧವರೇ, ಈಗೊಂದು ವಾಣಿಜ್ಯ ಪ್ರಕಟಣೆ ಕೇಳಿಬರೋಣ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब भोले पड़े या कीट पतंगे फसल खा जाए कोई फिक्र नहीं. क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत ಸರ್ಕಾರ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ರೈತ ಬಂಧುವರೇ, ಬನ್ನಿ ಈಗ ಕೇಳೋಣ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಯೋಜನೆ. ಈ ಕುರಿತು ಪಶು ವೈದ್ಯ ಸೇವಾ ಇಲಾಖೆಯ ಪಾಲಿಕ್ಲಿನಿಕ್ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಎಸ್ಎಸ್ ಪಾಟೀಲ್ ಅವರೊಡನೆ ಸಂದರ್ಶನವನ್ನ. ಕೇಳುಗರಿಗೆ ನಮಸ್ಕಾರ. ಕೇಳುಗರು, ಇವತ್ತಿನ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಜಾನುವಾರುಗಳ ರೋಗ ನಿಯಂತ್ರಣ ಯೋಜನೆ ಕುರಿತಾದಂಥ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರಿನ ಪಶುವೈದ್ಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದಂಥ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಇದ್ದಾರೆ. ಅವರಿಂದ ಈ ಯೋಜನೆ ಕುರಿತು ಮಾಹಿತಿಯನ್ನು ಮಾಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಎಸ್ ಎಸ್ ಪಾಟೀಲ್. ನಮಸ್ಕಾರ ಸರ್. ಮೊದಲನೇದಾಗಿ ಹೇಳಿ, ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಯೋಜನೆ ಯಾವಾಗಿಂದ ಪ್ರಾರಂಭ ಆಯಿತು ನಮ್ಮ ದೇಶದಲ್ಲಿ? ಈ ಒಂದು ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮ ಅಂದರೆ ಇಂಗ್ಲೀಷಲ್ಲಿ ನಾವು NIDCP ಅಂತ ಹೇಳ್ತೀವಿ, ನ್ಯಾಷನಲ್ ಡಿಸೀಸ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತೇಳಿ. ಇದು ಸುಮಾರು 2 ವರ್ಷದ ಹಿಂದೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಈ ಒಂದು ದೇಶಾದ್ಯಂತ ಯೋಜನೆ ಜಾರಿ ಮಾಡೋದಕ್ಕೆ ಉದ್ಘಾಟನೆ ಮಾಡಿದರು. ಈ ಒಂದು ಯೋಜನೆಯಲ್ಲಿ ನಾವು 3 ರೋಗಗಳ ಬಗ್ಗೆ ನಿಯಂತ್ರಣ ಕ್ರಮಕ್ಕೆ ಅಳವಡಿಸ್ಕೊಂಡಿದ್ದೀವಿ. ಮೊದಲನೇದಾಗಿ ಕಾಲು ಮತ್ತು ಬಾಯಿ ರೋಗ, ಕಂದು ರೋಗ ಮತ್ತು ಕುರಿಗಳಲ್ಲಿ ಬರ್ತಕ್ಕಂಥ ಒಂದು PPR ರೋಗ ಅಂತೇಳಿ ನಾವು ಹೇಳ್ಬೋದು ಈ ರೋಗದಲ್ಲಿ. ಈ ಕಾಲು ಮತ್ತು ಬಾಯಿ ರೋಗ ಸಾಮಾನ್ಯವಾಗಿ ರೈತರಿಗೆಲ್ಲ ಗೊತ್ತಿರ್ತದೆ, ಇದು ಒಂದು ಸಾಂಕ್ರಾಮಿಕ ರೋಗ, ವೈರಾಣುದಿಂದ ಬರ್ತಕ್ಕಂಥದ್ದು. ಈ ಒಂದು ರೋಗನ ನಾವು ದೇಶಾದ್ಯಂತ ಒಂದು ಹತೋಟಿ ಕ್ರಮ ತೆಗೆದುಕೊಂಡು ನಿವಾರಣೆ ಮಾಡಿದಾಗ ಮಾತ್ರ ನಮ್ಮ ಒಂದು ಜಾನುವಾರುಗಳ ಉತ್ಪಾದಕತೆ ಹೆಚ್ಚುತ್ತದೆ, ಜಾನುವಾರುಗಳ ಅಭಿವೃದ್ಧಿ ಆಗ್ತದೆ, ಜೊತೆಗೆ ರೈತನ ಒಂದು ಆದಾಯ ದ್ವಿಗುಣಗೊಳ್ಳೋದಕ್ಕೆ ಭಾಳ ಅನುಕೂಲತೆ ಇದೆ ಈ ಒಂದು ರೋಗದ ಒಂದು ನಿಯಂತ್ರಣ ಕ್ರಮ. ಈಗ ನಾವು 2 ವರ್ಷದಲ್ಲಿ ಈ ಒಂದು ರೋಗದ ಒಂದು ನಿಯಂತ್ರಣ ಕ್ರಮವಾಗಿ 2 ಸುತ್ತಿನ ಒಂದು ಲಸಿಕಾ ಕಾರ್ಯಕ್ರಮನ ನಾವು ಈಗಾಗಲೇ ಕೈಗೊಂಡಿದ್ವಿ. ಈಗ 3ನೇ ಸುತ್ತಿನ ಒಂದು ಕಾಲು ಮತ್ತು ಬಾಯಿ ರೋಗದ ಒಂದು ಕಾರ್ಯಕ್ರಮ ಮುಂದಿನ ತಿಂಗಳಲ್ಲಿ ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಒಂದೇ ಏಕಕಾಲಕ್ಕೆ ನಡೀತದೆ. ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನಂತಂದರೆ, ಮುಂಚೆ ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಒಂದು ಪಾಲುದಾರಿಕೆಯಲ್ಲಿ ಮಾಡ್ತಾಯಿದ್ರು. ಬಟ್ ಈಗ ಏನಿದೆ, ಈ ಯೋಜನೆ ಬಂದಾದ ಮೇಲೆ ಪೂರ್ತಿ ಕೇಂದ್ರ ಸರ್ಕಾರ ಈ ಒಂದು ಕಾರ್ಯಕ್ರಮನ ನೆರವೇರಿಸ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ರೈತನ ಮನೆ ಬಾಗಿಲಿಗೆ ಹೋಗಿ ಎಲ್ಲ ಅವನಲ್ಲಿ ಲಭ್ಯತೆ ಇರತಕ್ಕಂಥ ಲಸಿಕೆ ಹಾಕೋ ಯೋಗ್ಯ ಇರತಕ್ಕಂಥ ಜಾನುವಾರುಗಳಿಗೆ ಉಚಿತವಾಗಿ ಮನೆ ಬಾಗಿಲಿಗೆ ಹೋಗಿ ನಾವು ಈ ಒಂದು ಲಸಿಕೆಯನ್ನು ನೀಡ್ತಾ ಇದ್ದೀವಿ. ಈ ಮಾರ್ಚ್ ಏಪ್ರಿಲ್ ತಿಂಗಳು ಅಥವಾ 1 ತಿಂಗಳು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ ಲಸಿಕೆ ಲಭ್ಯತೆ ಅನುಸಾರ. ಇನ್ನೊಮ್ಮೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ವರ್ಷದ 2 ಬಾರಿ ನಾವು ಈ ಒಂದು ರೋಗಕ್ಕೆ ನಾವು ಲಸಿಕೆಯನ್ನು ಹಾಕ್ತಾ ಇದ್ವಿ. ಹೇಗೆ ಇಲ್ಲಿ ಯೋಜನೆ ಬೆನಿಫಿಷಿಯರೀಸ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಸರ್ವೆಯನ್ನ ಮಾಡಿರ್ತೀರಾ, ಎಲ್ಲೆಲ್ಲಿ ಹೋಗ್ಬೇಕು, ಎಷ್ಟೆಷ್ಟು ಜಾನುವಾರು? ಸಾಮಾನ್ಯವಾಗಿ ನಮ್ಮ ಒಂದು ರಾಜ್ಯದಲ್ಲಿ ಇರ್ತಕ್ಕಂಥ ಜಾನುವಾರು ಸಂಖ್ಯೆ ದನ ಮತ್ತು ಎಮ್ಮೆಗಳ ಅನುಗುಣವಾಗಿ ಈ ಒಂದು ಮೈಕ್ರೋಪ್ಲಾನ್ ಅಂತ ನಾವು ಮಾಡಿರ್ತೀವಿ ಮುಂಚಿತವಾಗಿ ಈ ಪಲ್ಸ್ ಪೋಲಿಯೋ ಮಾದರಿಯಲ್ಲಿ. ಸೊ ಒಬ್ಬ ಲಸಿಕೆದಾರ ದಿನಕ್ಕೆ ಒಂದು 100 ರಿಂದ 120 ಜಾನುವಾರುಗಳಿಗೆ ಮಾತ್ರ ಲಸಿಕೆ ಮಾಡಬೇಕಾಗ್ತದೆ. ಅದು ಬೆಳಗಿನ ಸಮಯದಲ್ಲಿ 6 ಗಂಟೆಯಿಂದ 10 ಗಂಟೆ ಒಳಗಡೆ ಆ ಒಂದು ಲಸಿಕಾ ಕಾರ್ಯಕ್ರಮ ಕೈಗೊಂಡು ಅದನ್ನು ಆನ್ಲೈನಲ್ಲಿ ನಾವು ಮಾಹಿತಿಯನ್ನು ದಾಖಲಿಸ್ತೀವಿ. ಸೊ ಈ ಥರನಾಗಿ ಪ್ರತಿಯೊಂದು ಹಳ್ಳಿ ಗ್ರಾಮನ ವಾರ್ಡ್ ವೈಸ್ ನಾವೇನು ಮೈಕ್ರೋ ಪ್ಲಾನ್ ಮಾಡಿರ್ತೀವಿ ಆ ಒಂದು ಪದ್ಧತಿಯಂತೆಯೇ ನಾವು ಈ ಒಂದು ಲಸಿಕಾ ಕಾರ್ಯಕ್ರಮನ ಎಲ್ಲ ಹಳ್ಳಿಗಳಲ್ಲಿ ಸುಮಾರು 30-40 ದಿನಗಳ ಒಳಗಾಗಿ ಈ ಕಾರ್ಯಕ್ರಮನ ನಾವು ಪೂರ್ತಿ ಯಶಸ್ವಿಯಾಗಿ ಮಾಡ್ತೀವಿ. ಮತ್ತೊಂದು ರೋಗ ಹೇಳಿರ್ತಾವ PPR ಕಾಯಿಲೆ ಅಂತೇಳಿ, ಇದ್ರ ಬಗ್ಗೆ ಯಾವ ಜಾನುವಾರುಗಳಲ್ಲಿ ಇದನ್ನು ವಿಶೇಷವಾಗಿ ಬರುತ್ತೆ, ಜೊತೆಗೆ ಇಲ್ಲಿ ಯಾವ ರೀತಿ ಅಭಿಯಾನ ನಡೀತಿ ಈ ಒಂದು ಕೇಂದ್ರ ಸರ್ಕಾರದ ಯೋಜನೆ ಅಡಿ? ಇದು ಮುಖ್ಯವಾಗಿ ಕುರಿ ಮತ್ತು ಆಡುಗಳಲ್ಲಿ ಬರ್ತಕ್ಕಂಥ ಒಂದು ವೈರಾಣು ರೋಗ. ಇದು ಮುಂಚೆ ದನಗಳಲ್ಲಿ ದೊಡ್ಡ ರೋಗ ಅಂತ ಬರ್ತಾ ಇತ್ತು, ಅದು ಸಂಪೂರ್ಣ ನಮ್ಮ ದೇಶದಿಂದ ನಿರ್ಮೂಲನೆ ಆಗಿದೆ. ಅದೇ ಥರ ಒಂದು ವೈರಾಣುವಿಂದ ಬರ್ತಕ್ಕಂಥ ಒಂದು ರೋಗ, ಇದು ಸಹ ಕುರಿ ಮತ್ತು ಆಡುಗಳಲ್ಲಿ ಅತಿಯಾಗಿ ಬಾಧಿಸ್ತದೆ. ಸೊ ಇದರಿಂದ ಸಹ ಕುರಿಗಳಲ್ಲಿ ಒಂದು ಸಾವಿನ ಪ್ರಮಾಣ ಜಾಸ್ತಿ ಇರ್ತದೆ ಕುರಿ ಆಡುಗಳಲ್ಲಿ. ಇದಕ್ಕೂ ಸಹ ನಾವು ಮುಂಜಾಗ್ರತೆಯಾಗಿ ನಾವು ವರ್ಷಕ್ಕೆ ಈ ಒಂದು ಲಸಿಕೆಯನ್ನು ಹಾಕ್ತಾ ಇದ್ದೀವಿ. ಇದು ಸಹ ಯಾವುದೇ ಒಂದು ಶುಲ್ಕ ಇರೋದಿಲ್ಲ, ಉಚಿತವಾಗಿ ರೈತನ ಒಂದು ಕುರಿಗಾರರಿಗೆ ಹತ್ರನೇ ಹೋಗಿ ನಾವು ಬೆಳಗಿನ ಸಮಯದಲ್ಲಿ ಈ ಲಸಿಕೆ ಸಹ ನಾವು ಹಾಕ್ತಾ ಇದ್ದೀವಿ. ಅಂದರೆ ಮುಖ್ಯವಾಗಿ ಕೇಂದ್ರ ಸರ್ಕಾರದ ಜಾನುವಾರು ರೋಗ ನಿಯಂತ್ರಣ ಯೋಜನೆಯಡಿ ಲಸಿಕೆಗಳನ್ನು ಹಾಕ್ತಕ್ಕಂಥ ಕಾರ್ಯಕ್ರಮ ಮಾತ್ರ. ಇದನ್ನು ಬಿಟ್ಟರೆ ಬೇರೆ ಇನ್ನೊಂದು ಮುಖ್ಯವಾದ ರೋಗ ಕಂದು ರೋಗ ಅಂತ ಹೇಳಿದೆ ನಾನು. ಕಂದು ರೋಗ ಅದು ಸಹ ಈ ಒಂದು NIDCP ಕಾರ್ಯಕ್ರಮದಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಿ. ಇದು ಮುಖ್ಯವಾಗಿ ಈ ಒಂದು ರೋಗ ಪ್ರಾಣಿಜನ್ಯ ರೋಗನೂ ಆಗಿದೆ. ಸೊ ಅಂತ ಬಂದಿರತಕ್ಕಂಥ ರಾಸುವಿನ ಒಂದು ಹಾಲನ್ನು ಸೇವನೆ ಮಾಡಿದಾಗ ಮನುಷ್ಯರಿಗೂ ಸಹ ಈ ಕಾಯಿಲೆ ಒಂದು ಬರಬಹುದಂಥ ಲಕ್ಷಣ ಇರೋದ್ರಿಂದ ಸೊ ಈ ಒಂದು ಆದ್ಯತೆ ಮೇಲೆ ಕೇಂದ್ರ ಸರ್ಕಾರ ಈ ರೋಗಕ್ಕೂ ಒಂದು ಪ್ರಾಮುಖ್ಯತೆ ಕೊಟ್ಟಿದೆ. ಸೊ ಈ ಒಂದು ಲಸಿಕೆನ ನಾವು ಬರೀ ಹೆಣ್ಣು ಕರುಗಳಲ್ಲಿ ಮಾತ್ರ ಮಾಡ್ತೀವಿ. ಸಾಮಾನ್ಯ ವಯಸ್ಸು ಅಂದರೆ 4-8 ತಿಂಗಳ ಕರುಗಳು ಏನಿರ್ತವೆ ಆ ವಯಸ್ಸಿನಲ್ಲಿ ಒಂದು ಸಾರಿ ಜೀವಿತಾವಧಿಯಲ್ಲಿ ಒಂದು ಸಾರಿ ಮಾಡಿದ್ರೆ ಅದು ಪೂರ್ತಿ ಜೀವಿತಾವಧಿವರೆಗೂ ಅದು ಒಂದು ಲಸಿಕೆಯ ಒಂದು ಶಕ್ತಿ ಆ ರಾಸುವಿನಲ್ಲಿ ಇರ್ತದೆ. ಅಂದ್ರೆ ಈಗ ಎಮ್ಮೆ ಮತ್ತು ಆಕಳು ಕರುಗಳಿಗೆ ಮಾತ್ರ ಎರಡು, ಈಗ ಆಡು ಮತ್ತು ಅಲ್ಲಿ ಸಹ ಕಂದು ಹಾಕುವ ಸಾಧ್ಯತೆಗಳು ಇರ್ತದೆ. ಆದ್ರೆ ಈಗ ಇರತಕ್ಕಂತ ಲಭ್ಯ ಇರತಕ್ಕಂತ ಲಸಿಕೆ ದನ ಮತ್ತು ಎಮ್ಮೆಗಳಲ್ಲಿ ಮಾತ್ರ ಇದೆ. ಸೊ ಇದಕ್ಕೆ ನಾವು ವರ್ಷದ 3 ಇದರ ಹಂತದಲ್ಲಿ ನಾವು ಮಾಡ್ತೀವಿ. ಯಾಕಂದ್ರೆ ಕರುಗಳು ಒಂದೇ ಸಾರಿ ನಮಗೆ ಸಿಕ್ಕೋದಿಲ್ಲ. ಸೊ ಇವಾಗ ಹುಟ್ಟಿದಂತಕರ 4 ತಿಂಗಳಾದ್ಮೇಲೆ ಅದು ನಮಗೆ ಲಸಿಕೆ ಲಭ್ಯ ಇರ್ತದೆ, ಮತ್ತೆ ಅವಾಗ ಹುಟ್ಟಿದಂತಕರ ಮತ್ತೆ 4 ತಿಂಗಳಾದ್ಮೇಲೆ ಇರ್ತದೆ. ಸೊ ವರ್ಷದಲ್ಲಿ 3 ಸಾರಿ ನಾವು ಈ ಒಂದು ಲಸಿಕೆ ಕಾರ್ಯಕ್ರಮನ ಕೈಗೊಳ್ತೀವಿ. ವರ್ಷದಲ್ಲಿ 3 ಸಾರಿ? 3 ಸಾರಿ. ಕರುಗಳು ಒಮ್ಮೆ ಮಾಡಿದ್ರೆ ಒಂದೇ ಸಾರಿ ಸಾಕು. ಹುಟ್ಟುತ್ತಾ ಏನು 4 ತಿಂಗಳ ವಯಸ್ಸಿಗೆ ಪ್ರಾಯಕ್ಕೆ ಬರ್ತವೆ ಆ ಸಮಯದಲ್ಲಿ ನಾವು 3 ಹಂತದಲ್ಲಿ ಈ ಒಂದು ಲಸಿಕೆಯನ್ನು ನಾವು ಮಾಡಬೇಕಾಗ್ತದೆ. ಹೇಗೆ ಈ ಕಂದು ರೋಗ ವಿಶೇಷವಾಗಿ ಯಾಕೆ ಬರುತ್ತೆ ಅಂತಕ್ಕಂಥದ್ದು ಸರ್ವೆಗಳು ನಡೆದಿದಾವ ಈ ಯೋಜನೆಯಡಿ? ಕಂದು ರೋಗ ಎಷ್ಟು ಪ್ರತಿಶತ ಪ್ರಾಣಿಗಳಲ್ಲಿ ಕಂದು ರೋಗ ಇದೆ ಅಂತಕ್ಕಂಥದ್ದು ಏನಾದರೂ? ಇವಾಗ ಮುಖ್ಯವಾಗಿ ಇದು ಒಂದು ರೋಗ ಮನುಷ್ಯರಲ್ಲಿ ಬರ್ತದೆ ಅಂತ ಮುಂಚಿತವಾಗಿ ಹೇಳಿದೆ ನಾನು. ಈ ಒಂದು ರೋಗ ಬಂದಂತ ಪ್ರಾಣಿಯಲ್ಲಿ ಹಸು ಇರಬಹುದು ಅಥವಾ ಎಮ್ಮೆ ಇರಬಹುದು ಮುಂದೆ ಸರಿಯಾಗಿ ನಿಲ್ಲೋದಿಲ್ಲ. ಆಮೇಲೆ ಗರ್ಭಾವಸ್ಥೆಯಲ್ಲಿ 7 ತಿಂಗಳ ನಂತರ ಅದು ಗರ್ಭಪಾತ ಆಗ್ತದೆ, ಅಬಾರ್ಷನ್ ಅಂತ ಏನು ಹೇಳ್ತೀವಿ ಅದು. ಆಮೇಲೆ ಒಂದು ಸಾರಿ ಅದು ಅಬಾರ್ಷನ್ ಆಗಿ ಈ ರೋಗ ಅಂತ ಇದೆ ಅಂತ ಗೊತ್ತಾದ್ರೆ ಯಾವುದೇ ತರದ ಚಿಕಿತ್ಸೆ ನಾವು ಕೈಗೊಳ್ಳಕ್ಕಾಗಲ್ಲ. ಯಾಕಂದ್ರೆ ಚಿಕಿತ್ಸೆ ಒಂದು ಕ್ರಮ ಖರ್ಚಿನ ವೆಚ್ಚ ಜಾಸ್ತಿ ಆಗ್ತದೆ, ಜೊತೆಗೆ ಖರ್ಚು ನಾವು ಟ್ರೀಟ್ಮೆಂಟ್ ಮಾಡಿದ್ರು ಕೂಡ ಚಿಕಿತ್ಸೆ ನೀಡಿದ್ರು ಕೂಡ ಅದು ಪೂರ್ತಿಯಾಗಿ ವಾಸಿ ಆಗ್ತದೆ ಅಂತ ಹೇಳೋಕ್ಕೂ ಆಗೋದಿಲ್ಲ. ಸೊ ನಾವೇನು ಕ್ಯಾರಿಯರ್ ಸ್ಟೇಜ್ ಅಂತ ಹೇಳ್ತೀವಲ್ಲ ಅದು ಜೀವಿತಾವಧಿವರೆಗೂ ಅದು ಈ ಒಂದು ಬ್ಯಾಕ್ಟೀರಿಯಾನ ಅದು ಒಂದು ಹಸುವನ್ನು ಅಥವಾ ಎಮ್ಮೆಯಲ್ಲಿ ನಾವು ಗುರುತಿಸಬಹುದು. ಹಾಗಾಗಿ ಈ ಒಂದು ರೋಗನ ನಾನು ನಿಯಂತ್ರಣ ಮಾಡೋದಕ್ಕೆ ಕರುಗಳಲ್ಲಿ ನಾವು ಲಸಿಕೆ ಹಾಕಿದರೆ ಸೊ ಮುಂದೆ ಅದು ಪ್ರೌಢಾವಸ್ಥೆಗೆ ಬಂದು ಗರ್ಭನ್ ಕಟ್ಟೋ ಸಮಯದಲ್ಲಿ ಈ ರೋಗ ಬರದಂಗೆ ನಾವು ಹತೋಟಿ ಕ್ರಮ ತೆಗೆದುಕೊಳ್ಬೋದು. ಆಮೇಲೆ ಈ ಒಂದು ಹಾಲಿನ ಒಂದು ರಫ್ತು ನಾವು ಬೇರೆ ದೇಶಕ್ಕೆ ಮಾಡಬೇಕಾದ್ರೆ ಮುಖ್ಯವಾಗಿ ಅವ್ರು ಕೇಳೋದು ನಮ್ಮ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಈ ಕಾಲು ಮತ್ತು ಬಾಯಿ ರೋಗ ಮತ್ತು ಕಂದು ರೋಗ ಹತೋಟಿಯಲ್ಲಿದೆ, ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ರೋಗದ ಒಂದು ಸ್ಥಿತಿ ಇದೆ ನೋಡಿಕೊಂಡು ಒಂದು ರಫ್ತು ಮಾಡೋದಕ್ಕೆ ಅನುಕೂಲ ಆಗೋದ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ಒಂದು 2 ರೋಗಕ್ಕೆ ಭಾಳ ಪ್ರಾಮುಖ್ಯತೆ ಕೊಟ್ಟು ಲಸಿಕಾ ಕಾರ್ಯಕ್ರಮನ ಕಟ್ಟುನಿಟ್ಟಾಗಿ ನಾವು ಕೈಗೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ಹೇಗೆ ಈ ಒಂದು ಲಸಿಕಾ ಕಾರ್ಯಕ್ರಮ ಅಂತಂದರೆ ನಿರ್ದಿಷ್ಟಪಡಿಸಿದ ದಿನಗಳಲ್ಲಿ ಎಲ್ಲ ಪ್ರಾಣಿಗಳಿಗೂ ಲಸಿಕೆ ಹಾಕಬೇಕು, ಜೊತೆಗೆ ಜಿಲ್ಲೆಯಾದ್ಯಂತ ಇರಬಹುದು ರಾಜ್ಯದಾದ್ಯಂತ ಯಾವ ರೀತಿ ಪ್ಲ್ಯಾನ್ ಆಗಿರುತ್ತೆ? ಯಾಕಂದರೆ ಒಂದೇ ವೇಗದಲ್ಲಿ ಮತ್ತು ಕೆಲವು ನಿರ್ದಿಷ್ಟಪಡಿಸಿದ ದಿನಗಳಲ್ಲಿ ಲಸಿಕಾ ಕಾರ್ಯಕ್ರಮ ಮುಗಿಬೇಕು. ಹೇಗೆ ಮಾಡಿರ್ತೀರಿ ಹೋಬಳಿ ಮಟ್ಟದಿಂದ ಹಿಡಿದು ತಾಲೂಕು ಮಟ್ಟ ಜಿಲ್ಲಾ ಮಟ್ಟದವರೆಗೆ? ಈಗ ಪ್ರತಿಯೊಂದು ನಮ್ಮ ಸಂಸ್ಥೆಗಳಲ್ಲಿ ವ್ಯಾಪ್ತಿಯಲ್ಲಿ ಒಳಪಡತಕ್ಕಂಥ ಗ್ರಾಮಗಳನ್ನ ನಾವು ಆಯ್ಕೆ ಮಾಡಿದಾಗ ಅಲ್ಲಿ ನಾವು ಎಷ್ಟು ಜನ ಲಸಿಕೆದಾರರು ಆ ತಂಡದಲ್ಲಿದ್ದಾರೆ ಅದನ್ನು ನಿರ್ಧರಿಸಿ ಒಬ್ಬ ಲಸಿಕೆದಾರರಿಗೆ ಸುಮಾರು 100 ದಿನಗಳ ದಿನಕ್ಕೆ ಮಾಡೋ ಥರ ಪ್ಲಾನ್ ಮಾಡ್ಕೊಂಡಿರ್ತೀವಿ. ಸೊ ಬೆಳಿಗ್ಗೆ 7 ಗಂಟೆಗೆ ಆ ಗ್ರಾಮಕ್ಕೆ ತೆರಳ್ತಾರೆ. ಸೊ 7-10 ಗಂಟೆವರೆಗೆ ತಂಪಾದ ಸಮಯದಲ್ಲೇ ಈ ಲಸಿಕೆನ ನಾವು ಮಾಡಬೇಕಾಗ್ತದೆ. ಯಾಕಂದರೆ ಇದನ್ನು ನಾವು ಐಸಲ್ಲೇ ತಗೊಂಡೋಗಿ ಅದನ್ನು ಮಾಡಬೇಕಾಗ್ತದೆ. ಸೊ ಪ್ರತಿಯೊಂದು ಜಾನುವಾರಿಗೆ ಒಂದು ಸಿರೆಂಜು ಒಂದು ನೀಡ್ಲೇ ಉಪಯೋಗಿಸ್ಬೇಕು, ಬೇರೆ ಒಂದು ಉಪಯೋಗಿಸೋದನ್ನು ಇನ್ನೊಂದು ಉಪಯೋಗಿಸಬಾರ್ದಾಗ್ತದೆ. ಸೊ ಇಷ್ಟೆಲ್ಲ ಒಂದು ಕಾಲಬದ್ಧ ಕ್ರಮಬದ್ಧವಾದ ಲಸಿಕೆ ಮಾಡಬೇಕಾಗಿರೋದ್ರಿಂದ ನಾವು ಒಂದೇ ದಿವಸ ಎಲ್ಲ ಗ್ರಾಮದಲ್ಲಿ ಇರ್ತಕ್ಕಂಥ ಲಸಿಕೆ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಸೊ ನಾವು ನಿರ್ದಿಷ್ಟಪಡಿಸಿ ಇಂಥ ಒಂದು ಗ್ರಾಮದಲ್ಲಿ 6 ವಾರ್ಡ್ ಇರ್ತವೆ ಅಥವಾ 600 ದನಗಳಿದ್ರೆ 6 ಜನ ಲಸಿಕೆದಾರಿದ್ರೆ ಆ ಊರನ್ನ ಪೂರ್ತಿ ಮುಗಿಸಿ ಮತ್ತೆ ಮುಂದಿನ ಊರಿಗೆ ತೆರಳ್ತಾರೆ. ಸೊ ಹಾಗಾಗಿ ಏನಾದರೂ ಅವತ್ತಿನ ದಿವಸ ಏನಾದರೂ ಬಿಟ್ಟೋಗಿತ್ತು ದನಗಳು ಏನಾದ್ರು ಮಾಡೋದು ತಪ್ಪಿಸ್ಕೊಂಡಿತ್ತು ಅಂದರೆ ಅಥವಾ ಗ್ರಾಮದಲ್ಲಿ ರೈತ ಇರಲಿಲ್ಲ ಅಂತಂದರೆ ಮತ್ತೆ ಮುಂದೆ ಈ ಲಸಿಕಾ ಕಾರ್ಯಕ್ರಮ ಮುಗಿದ ನಂತರ ಸಹ ನಾವು ಲಸಿಕೆನ ಕೂಮಿಂಗ್ ಆಪರೇಷನ್ ಅಂತ ಹೇಳ್ತೀವಿ, ಆ ಸಮಯದಲ್ಲಿ ಸಹ ನಾವು ಲಸಿಕೆನ ನಾವು ಮಾಡಿ ಪೂರ್ತಿ 100ಕ್ಕೆ 100ರಷ್ಟು ನಾವು ಲಸಿಕೆನ ಎಲ್ಲ ಜಾನುವಾರುಗಳಿಗೆ ಸಿಗುವ ಹಾಗೆ ನೋಡ್ಕೊಳ್ತೀವಿ. ಈಗ ಜಾನುವಾರುಗಳಿಗೆ ಮುಂಚಿತವಾಗಿ ಜಾನುವಾರು ಸಾಕಾಣಿಕೆದಾರರಿಗೆ ಏನಾದರೂ ಮಾಹಿತಿ ಹೋಗಿರುತ್ತಾ ಇಂತಿಂಥ ದಿನ ಈ ಊರಲ್ಲಿ ನಾವು ಲಸಿಕೆ ಹಾಕ್ತೀವಿ ಒಂದು ಯೋಜನೆಯಡಿ ಎಲ್ಲರೂ ತಮ್ಮ ಜಾನುವಾರುಗಳನ್ನ ಇರಬೇಕಂತ? ಯಾಕಂದ್ರೆ ಜಾನುವಾರುಗಳು ಬೇರೆ ಬೇರೆ ಕಡೆ ಇರ್ತವೆ, ಮೇಯಿಸ್ಲಿಕ್ಕೆ ಹೋಗಿರ್ತಾರೆ, ಇಂಥ ಸಂದರ್ಭದಲ್ಲಿ ಜಾನುವಾರುಗಳು ಮಿಸ್ ಆಗ್ಬೋದು, ಸಿಗದೇ ಇರಬಹುದು. ಇಲ್ಲಿ ಹೇಗೆ ಅದನ್ನ ತಾವು ಇದನ್ನ ಮಾಡ್ತೀರಿ? ಇದು ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ಪ್ರಚಾರಕ್ಕಾಗಿ ಅಲ್ಲಿ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಆಮೇಲೆ ನಮ್ಮ ಇಲಾಖೆ ಸಿಬ್ಬಂದಿ ಸಹ ಸಾಕಷ್ಟು ರೈತರಿಗೆ ಇದನ್ನು ಮನವರಿಕೆ ಮಾಡ್ತಾರೆ. ಆಮೇಲೆ ಊರಲ್ಲಿರ್ತಕ್ಕಂಥ ಸಂಘ ಸಂಸ್ಥೆಗಳನ್ನ ಸಹ ನಾವು ಸೇರಿಸ್ಕೊಳ್ತೀವಿ. ಆಮೇಲೆ ನಮ್ಮ ಒಂದು ಇಲಾಖೆ ಅಂಗಸಂಸ್ಥೆ ಆದ KMF ಸಂಸ್ಥೆ ಇರ್ಬೋದು ಅಥವಾ ಬೇರೆ ಸಂಸ್ಥೆಗಳ ಮುಖಾಂತರ ನಾವು ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ಈಗ ಸಿಬ್ಬಂದಿ ಬಹಳಷ್ಟು ಪ್ರಮಾಣದಲ್ಲಿ ಬೇಕಾಗತ್ತಲ್ಲ ಸಿಗ ಕಾರ್ಯಕ್ರಮ ಅಂದರೆ, ಏನಾದರೂ ತರಬೇತಿ ಪಡೆದಂಥ ಸಿಬ್ಬಂದಿಯನ್ನು ವಿಶೇಷವಾಗಿ ಅವರಿಗೆ ಕೊಟ್ಟು ತಗೋತೀರಾ ಈ ಸಂದರ್ಭದಲ್ಲಿ, ಅಥವಾ ನಿಮ್ಮ ಇಲಾಖೆ ಇದ್ದಂಥ ಸಿಬ್ಬಂದಿನೇ ಇದನ್ನು ನಿರ್ವಹಣೆ ಮಾಡ್ತಾರೆ ಹೇಗೆ? ಇಲ್ಲ, ಈ ಲಸಿಕಾ ಕಾರ್ಯಕ್ರಮಕ್ಕೆ ನಮ್ಮ ಇಲಾಖೆ ಸಿಬ್ಬಂದಿ ಸಾಕಷ್ಟು ಹುದ್ದೆಗಳು ಖಾಲಿ ಇರೋದ್ರಿಂದ ಅತಿ ಹೆಚ್ಚು ಸಿಬ್ಬಂದಿಗಳು ಲಸಿಕಾ ಹಾಕೋದಕ್ಕೆ ಬೇಕಾಗ್ತದೆ. ಸೊ ನಮ್ಮಲ್ಲಿ ಮೈತ್ರಿ ಕಾರ್ಯಕರ್ತರು ಅಂತಿದ್ದಾರೆ, ಸೊ ಅವರನ್ನು ಸಹ ಇದರಲ್ಲಿ ಅಳವಡಿಸ್ಕೊಳ್ತೀವಿ. ಆಮೇಲೆ KMF ಅಲ್ಲಿ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಅಲ್ಲಿ ಇರ್ತಕ್ಕಂಥ ನಮ್ಮ ಕೆಲಸಗಾರನ ಇದಕ್ಕೆ ಅಳವಡಿಸ್ಕೊಳ್ತೀವಿ. ಆಮೇಲೆ ನಿರುದ್ಯೋಗಿ ಯುವಕರು ಏನಿರ್ತಾರೆ ಅವರಿಗೆ ಈ ಶೀಟ್ಗಳು ಬರೆಯೋದಕ್ಕೆ ಕಾಲಮ್ ತುಂಬೋದಕ್ಕೆ ಅದನ್ನು ಸಹ ನಾವು ಅವ್ರನ್ನ ಊರಲ್ಲಿ ಇರ್ತಕ್ಕಂಥ ಒಬ್ಬಿಬ್ಬರು ಕೆಲಸಗಾರನ ನಾನು ತಗೊಂಡು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಇದು ಮಾಡ್ತಾ ಇದ್ದೀನಿ. ಹೇಗೆ ಒಟ್ಟಾರೆ ನಮ್ಮ ಜಿಲ್ಲೆಯಲ್ಲಿರ್ಬೋದು ಯೋಜನೆ ಹೇಗೆ ರೀತಿ ಅನುಷ್ಠಾನ ಆಗ್ತಾ ಇದೆ, ಪ್ರತಿಕ್ರಿಯೆ ಹೇಗಿದೆ? ಈಗ ಈ ಒಂದು ಯೋಜನೆಯಲ್ಲಿ ಭಾಗವಹಿಸೋದು ಬಹಳ ಮುಖ್ಯ, ಎಲ್ಲ ರೈತರು ತಮ್ಮ ಜಾನುವಾರುಗಳಿಗೆ ಹಾಕಿಸ್ಕೋಬೇಕಾಗತ್ತೆ, ಹೇಗೆ ರೈತರು ಭಾಗವಹಿಸ್ತಾ ಇದ್ದಾರೆಲ್ಲ? ಇತ್ತೀಚೆಗೆ ಈ ಒಂದು ಕಾಲು ಮತ್ತು ಬಾಯಿ ರೋಗ ಅಥವಾ ಕಂದು ರೋಗಕ್ಕಿರ್ಬೋದು ಅಥವಾ ನಮ್ಮ ಕುರಿಗಳಲ್ಲಿ ಬರ್ತಕ್ಕಂಥ PPR ರೋಗಕ್ಕೆ ಸಾಕಷ್ಟು ಜನರಲ್ಲಿ ಮನವರಿಕೆ ಆಗಿದೆ. ಏನು ಲಸಿಕೆದಾರರು ಹಾಕ್ತಾರೆ ಅವರಿಗೂ ಸಹ ನಾವು ಗೌರವಧನ ಕೊಡ್ತಾ ಇದೀವಿ. ಸೊ ಹಾಗಾಗಿ ಅವರು ಸಹ ಕಟ್ಟುನಿಟ್ಟಾಗಿ ಯಾವುದೇ ದನ ಬಿಟ್ಟು ಹೋಗದಂಗೆ ಅವರು ಮುತುವರ್ಜಿ ವಹಿಸಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ರೈತರಿಗೆ ಗೊತ್ತಾಗಿದೆ ಈ ಕಾಲು ಮತ್ತು ಬಾಯಿ ರೋಗ ಬಂತು ಅಂದ್ರೆ ಎಷ್ಟೊಂದು ಸಮಸ್ಯೆ ರೈತನಿಗೆ ಆಗ್ತದೆ ಅಥವಾ ಜಾನುವಾರಿಗೆ ಆಗ್ತದೆ ಅಂತ ಅದು ಮನಗಂಡಿದ್ದಾನೆ. ಸೊ ಆ ನಿಟ್ಟಿನಲ್ಲಿ ಈಗ ಉಚಿತವಾಗಿ ನಾವು ಅವರ ರೈತನ ಮನೆ ಬಾಗಿಲಿಗೆ ಮುಂಚಿತವಾಗಿ ಈ ಒಂದು ಮಾಹಿತಿಯನ್ನು ನೀಡಿ ಸಾಕಷ್ಟು ಪ್ರಚಾರ ಕೈಗೊಂಡು ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸೊ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡ್ತಾ ಇದ್ವಿ. ಆಮೇಲೆ ಇನ್ನೊಂದು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಒಂದು ಈ ರೋಗಕ್ಕೆ NADCP ಕಾರ್ಯಕ್ರಮದ ಒಂದು ನಿರ್ವಹಣಾ ಸಮಿತಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಇರ್ತದೆ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ, ಮತ್ತೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಈ ಒಂದು ಸಮಿತಿಯ ಸದಸ್ಯರಾಗಿರ್ತಾರೆ, ಜಿಲ್ಲಾ ಮಟ್ಟದ ಶಿಕ್ಷಣ ಅಧಿಕಾರಿಗಳು ಇರ್ಬೋದು. ಸೊ ಶಾಲಾ ಮಕ್ಕಳಲ್ಲಿಯೂ ಸಹ ನಾವು ಈ ಒಂದು ಶಾಲೆಗಳಲ್ಲಿ ತಿಳುವಳಿಕೆ ನೀಡ್ತೀವಿ. ಸೊ ಅವರು ಹೋಗಿ ಪಾಲಕರಿಗೆ ತಿಳಿಸ್ತಾರೆ ಈ ತರ ಲಸಿಕೆ ಕಾರ್ಯಕ್ರಮ ಇದೆ, ನೀವು ಮಾಡಿಸ್ಕೊಳ್ಳಿ ಅಂತ. ಸೊ ಸಾಕಷ್ಟು ಪ್ರಚಾರ ಇತ್ತೀಚಿನ ದಿನಮಾನಗಳಲ್ಲಿ ನಡೀತಾ ಇದೆ. ಸೊ ನಮಗೆ ಮುಂಚೆ ಏನು ತೊಂದರೆ ಆಗಿತ್ತು ಗ್ರಾಮದಲ್ಲಿ ಹೋದಾಗ ಲಸಿಕೆ ಮಾಡೋದಕ್ಕೆ, ಈಗ ಆ ತರ ಸಮಸ್ಯೆಗಳು ಇಲ್ಲ. ಸೊ ಸಾಕಷ್ಟು ರೈತರು ಮುಂಚಿತವಾಗಿನೇ ಕೇಳ್ತಾರೆ, ನಮ್ಮ ಹೆಲ್ಪ್ ಲೈನ್ಗೂ ಫೋನ್ ಮಾಡಿ ಯಾವಾಗ ಲಸಿಕೆ ಕಾರ್ಯಕ್ರಮ ಇದೆ ಏನು ಎತ್ತ ಅಂತ ವಿಚಾರಿಸೋ ರೈತರು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ವಿ. ಸೊ ಸಾಕಷ್ಟು ಲಸಿಕಾ ಕಾರ್ಯಕ್ರಮ ಮಾಡೋದ್ರಿಂದ ನಮ್ಮ ಒಂದು ರಾಯಚೂರು ಜಿಲ್ಲೆಯಲ್ಲಿ ಈ ಒಂದು ರೋಗ ಈಗ ನಿಯಂತ್ರಣದಲ್ಲಿದೆ, ಯಾವುದೇ ತರದ ಒಂದು ರೋಗೋದ್ರೇಕ ಕಾಣಿಸ್ಕೊಂಡಿಲ್ಲ ಈ ಒಂದು ರೋಗಕ್ಕೆ. ಸೊ ಸಾಕಷ್ಟು ಮನವರಿಕೆ ಆಗಿದೆ. ಇನ್ನೂ ಸಹ ರೈತರು ತಮ್ಮ ಗ್ರಾಮಕ್ಕೆ ನಮ್ಮ ಸಿಬ್ಬಂದಿ ಅಥವಾ ಅಧಿಕಾರಿಗಳು ಲಸಿಕೆ ಹಾಕಕ್ಕೆ ಬಂದಾಗ ಈ ಒಂದು ಕಾರ್ಯಕ್ರಮನ ಉಪಯೋಗ ತೆಗೆದುಕೊಂಡು ತಮ್ಮ ಜಾನುವಾರುಗಳನ್ನ ಸಂರಕ್ಷಿಸಿ ಈ ಒಂದು ಜಾನುವಾರಿಗೆ ಆಗ್ತಕ್ಕಂಥ ರೋಗದಿಂದ ಬಾಧೆ ಆಗೋದು ಜೊತೆಗೆ ರೈತನಿಗೆ ಆರ್ಥಿಕ ಸಂಕಷ್ಟನ ತಪ್ಪಿಸೋದಕ್ಕೆ ನಾನು ಇಲಾಖೆ ಪರವಾಗಿ ಎಲ್ಲ ರೈತರಿಗೆ ಲಸಿಕೆ ಕಾರ್ಯಕ್ರಮದಲ್ಲಿ ದಯವಿಟ್ಟು ಭಾಗವಹಿಸಿ ತಮ್ಮ ಜಾನುವಾರುಗಳಿಗೆ ಲಸಿಕೆ ನೀಡಿಸಬೇಕಂತ ನಾನು ಕೇಳ್ಕೊಳ್ತೀನಿ. ಒಳ್ಳೆಯದು ಡಾಕ್ಟರ್ ಪಾಟೀಲ್ರೆ, ಇದುವರೆಗೂ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಒಂದು ಯೋಜನೆ ಯಾವ ರೀತಿ ಅನುಷ್ಠಾನ ಆಗ್ತಾ ಇದೆ, ಏನೆಲ್ಲ ಒಂದು ಸೌಲಭ್ಯಗಳು ಇಲ್ಲಿ ದೊರೆತಿದವಂತಕ್ಕಂಥ ವಿಚಾರವನ್ನು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಮಾಡಿಕೊಟ್ಟದಕ್ಕೆ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ರೈತ ಬಂಧುವರೇ, ಇದುವರೆಗೂ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಯೋಜನೆ ಕುರಿತು ಪಶು ವೈದ್ಯ ಸೇವಾ ಇಲಾಖೆಯ ಪಾಲಿಕ್ಲಿನಿಕ್ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ SS ಪಾಟೀಲ್ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ VG ಪೌಲತ್ತಿ. ಬನ್ನಿ ರೈತ ಬಂಧುವರೇ, ಈಗ ಕೃಷಿರಂಗ ಕಾರ್ಯಕ್ರಮ ಮುಂದುವರಿಯುವುದು. ಈಗ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಹವಾಮಾನ ವರದಿ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರುವ ಸಂಭವವಿದ್ದು 1-2 ದಿನ ಕಡಿಮೆ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 32 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 20-22 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 84-86%, ಇನ್ನು ಕನಿಷ್ಠ ಆರ್ದ್ರತೆ ಪ್ರಮಾಣ 44-46% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ 1-3 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ರೈತ ಬಾಂಧವರೇ, ಇನ್ನು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಮಣ್ಣಿನಲ್ಲಿ ತೇವಾಂಶ ಸಂರಕ್ಷಣೆ ಮಾಡಲು ಅಂತರ್ಬೇಸಾಯ, ಮಲ್ಚಿಂಗ್ ಹಾಗೂ ಕೈಕಳೆ ಮಾಡುವುದರಿಂದ ತೇವಾಂಶ ಸಂರಕ್ಷಣೆ ಜೊತೆಗೆ ಮಣ್ಣಿನ ತಾಪಮಾನವನ್ನು ನಿರ್ವಹಿಸಬಹುದು. ಮಳೆ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕುಮಡಿಗಳನ್ನು ತಯಾರಿಸಿಕೊಳ್ಳಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡಬೇಕು. ಹತ್ತಿ ಬೆಳೆಗೆ ಬಿತ್ತಿದ 20-25 ದಿನಗಳಲ್ಲಿ ಪ್ರತಿ ಎಕರೆಗೆ 300 ಮಿಲಿಲೀಟರ್ ಪೈರಿಥಯೋಬ್ಯಾಕ್ ಸೋಡಿಯಂ 10 EC ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಕಳೆಗಳ ಮೇಲೆ ಸಿಂಪರಣೆ ಮಾಡಬೇಕು. ಹತ್ತಿ ಬೆಳೆಗೆ ಮೊದಲ ಹಂತದಲ್ಲಿ ಕಾಣಿಸಿಕೊಳ್ಳುವ ಥ್ರಿಪ್ಸ್ ನುಸಿ ಹಾಗೂ ಹಸಿರು ಹುಳುವಿನ ಹತೋಟಿಗಾಗಿ 1 ಎಕರೆಗೆ 200 ಮಿಲಿಮೀಟರ್ ಪ್ರಿಫೆನಲ್ %5 SCಯನ್ನು 250 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಇನ್ನು ಶೇಂಗಾ ಬೆಳೆಯಲ್ಲಿ ಎಲೆಚುಕ್ಕೆ ಮತ್ತು ತುಕ್ಕು ರೋಗದ ಬಾಧೆಗಾಗಿ 2 ಗ್ರಾಂ ಕ್ಲೋರೋಕೊತಿನಾಲ್ ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 10 ದಿನಗಳಿಗೊಮ್ಮೆ 2 ಬಾರಿ ಸಿಂಪರಣೆ ಮಾಡಬೇಕು. ಇನ್ನು ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗುವ ಹಸಿರು ಮೇವನ್ನು ರಸಮೇವಾಗಿ ಸಂಗ್ರಹಿಸಿಕೊಂಡರೆ ಹಸಿರು ಮೇವು ಸಿಗದೇ ಇದ್ದಾಗ ಅದನ್ನು ಮೇಯಿಸಿ ಜಾನುವಾರುಗಳಿಗೆ ಬೇಸಿಗೆಯಲ್ಲೂ ಕೂಡ ಹೆಚ್ಚಿನ ಹಾಲಿನ ಉತ್ಪಾದನೆ ಪಡೆದು ಲಾಭ ಹೆಚ್ಚಿಸಬಹುದು. ಇನ್ನು ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆ ಹುಲ್ಲನ್ನು ಮುಂಜಾವಿನ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರಳುಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆಗಳಿರುತ್ತವೆ. ರೈತ ಬಂಧುವರೇ, ಇದುವರೆಗೂ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಯನ್ನು ಕೇಳಿದಿರಿ. ರೈತ ಬಂಧುವರೇ, ಈಗ ಕೃಷಿ ರಂಗ ಕಾರ್ಯಕ್ರಮ ಮುಂದುವರಿಯುವುದು. ಇದೊಂದು ವಾಣಿಜ್ಯ ಪ್ರಕಟಣೆ. ಆತ್ಮನಿರ್ಭರ ಭಾರತ ಅಭಿಯಾನ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ %35 ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ %15 ಸಹಾಯಧನ, ಗರಿಷ್ಠ ರೂಪಾಯಿ 15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕ